ಅಭಿಜ್ಞೆ ತಿಳಿದುಕೊಳ್ಳುವುದು ಅತ್ಯಂತ ಕಷ್ಟ ಸಾಧ್ಯವಾಗಿದ್ದರೂ ಕೂಡ ತಥಾಪಿ ಕೂಡ ಉಪಾಯೇನ ಸುವಿಜ್ಞೇಯ ಕೆಲವು ಉಪಾಯಗಳಲ್ಲೇ ಗುಣಿಸುತ್ತದೆ ಈವ ಇತಿಹಾಸ. ಅದಕ್ಕಾಗಿ ಮೊದಲು ಹೇಳ್ತಾರೆ, ಇದು ಯಾವ ರೀತಿಯಲ್ಲಿ ನಾವು ವಿಚಾರ ಮಾಡಿದರೂ ಇದು ಕಷ್ಟವೇ. ಪ್ರವಚನದಿಂದ ತಿಳ್ಕೋಬಹುದು ಅನ್ಕೋತೀವಿ, ಅದು ಕೂಡ ಸರಿಯಲ್ಲ. ಇದನ್ನು ಒಂದ್ಸಲ ಕೇಳಿ ಜ್ಞಾಪಕದಲ್ಲಿ ಇಟ್ಕೋತೀವಿ. ಏನು ಜ್ಞಾಪಕದಲ್ಲಿ? ನಾನು ಆತ್ಮ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ತೀನಿ, ಅದು ಕೂಡ ತಪ್ಪು. ನ ಬಹುನಾ ಶ್ರುತೇನ, ಭಾರಿ ಶ್ರವಣ ಮಾಡೋದ್ರಿಂದ ನನಗೆ ಇದು ಜ್ಞಾನ ಆಗ್ತದೆ, ತಪ್ಪು. ಅದು ಹೇಗೆ ಜ್ಞಾನವಾಗ್ತದೆ? ಯಂ ಏವ ಏಷಃ ವೃಣುತೆ ತೇನ ಲಭ್ಯ. ಯಾರು ಈ ಆತ್ಮನನ್ನು ಅತ್ಯಂತಿಕವಾಗಿ ಪ್ರೀತಿಸ್ತಾರೋ, ಹೊರತುಪಡಿ ಇನ್ನೊಂದು ಏನನ್ನೂ ಬಯಸುವುದಿಲ್ಲವೋ ನಚಿಕೇತನ ಹಾಗೆ, ಅವರಿಗೆ ತೇನ ಲಭ್ಯ, ಅವರಿಂದ ಇದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಹೇಗೆ ಪಡ್ಕೊಳ್ತಾರೆ ಅಂದರೆ, ತಸ್ಯೈಷ ಆತ್ಮ, ಅವರವರ ಸ್ವರೂಪವೇ ಅವರವರಿಗೆ ತನ್ನ ಎಲ್ಲ ಬಂಧನಗಳನ್ನು ಕಳಚಿಕೊಂಡು ಅದು ವಿವೃಣತೆ ತೆರೆದಿಟ್ಟುಕೊಳ್ಳುತ್ತದೆ. ತನ್ನ ಎಲ್ಲ ಬಾಂಡೇಜ್ಗಳನ್ನು ಕಳಚಿ ತಾನು ತನ್ನನ್ನು ತನ್ನಂತೆ ತೆರೆದಿಟ್ಟುಕೊಂಡ್ಬಿಡ್ತದೆ. ಇದೇ ಅವನಿಗಾಗುವ ಆತ್ಮಜ್ಞಾನ. ಅರ್ಥ ಏನು? ತನ್ನನ್ನು ತಾನು ಅರಿತುಕೊಳ್ಳುತ್ತಾನೆ. ತನ್ನ ಸ್ವಭಾವ ಏನು, ತನ್ನ ಸಹಜತೆ ಏನು, ತನ್ನ ಧರ್ಮ ಏನು, ತನ್ನ ಅಸ್ತಿತ್ವ ಏನು ಅನ್ನೋದು ಅವನಿಗೆ ಸ್ಪಷ್ಟವಾಗುತ್ತದೆ. 81ನೇ ಭಾಷ್ಯ, ನಾಯಮಾತ್ಮ ಪ್ರವಚನೇನ ಅನೇಕ ವೇದ ಸ್ವೀಕರಣೇನ ಲಭ್ಯಃ ಜ್ಞೇಯಃ ನಾಪಿ ಮೇಧಯಾ ಗ್ರಂಥ ಅರ್ಥ ಧಾರಣ ಶಕ್ತಿಯ. ಹೇ, ಗ್ರಂಥ ಅರ್ಥ ಧಾರಣ ಶಕ್ತಿಯ. ಏನ್ರಿ, ಯಾಕ್ರಿ ನೀವು ತಪ್ಪೇ ಓದಿದ್ರಿ? ಗ್ರಂಥ ಅರ್ಥ ಧಾರಣ ನಿಮ್ಮಲ್ಲಿ ಏನಂತಿದೆ ಅಲ್ಲಿ? ಹಾಂ, ಕರೆಕ್ಟ್ ಅದ. ಯಾರು ತಪ್ಪಿದೆ? ಏನಂತಿದೆ? ಯಾಕೆ ತಪ್ಪು ಹೇಳಿದ್ರಿ? ಸುಷುಪ್ತಿಯ ಹೊಸ್ತ ಈಗ ಶುರುವಾಯ್ತು. ಓಕೆ, ಅಯಂ ಆತ್ಮ ಪ್ರವಚನೇನ. ಪ್ರವಚನೇನ ಅಂದ್ರೇನು? ಅನೇಕ ವೇದ ಸ್ವೀಕರಣೇನ ಅಂದ್ರೇನು? ಚತುರ್ವೇದಗಳನ್ನು ಪಾರಾಯಣ ಮಾಡಿದ್ದರಿಂದಲೂ, ಚತುರ್ವೇದಗಳನ್ನು ಇವನು ಕಂಠಪಾಠ ಮಾಡಿದ್ದರಿಂದಲೂ, ಚತುರ್ವೇದಗಳನ್ನು ಪ್ರವಚನ ವ್ಯಾಖ್ಯಾನವನ್ನು ಮಾಡುವುದರಿಂದಲೂ ಇವನಿಗೆ ಪಾಂಡಿತ್ಯಪೂರ್ಣವಾದವಂತಹ ಇವನಿಗೆ ಆತ್ಮ ಲಭ್ಯವಾಗ್ತದೆ ಅಂದರೆ ತಪ್ಪು. ಹೌದು, ಅನೇಕ ವೇದ ಸ್ವೀಕರಣೆಯನ್ನು ಲಭ್ಯ ಜ್ಞೇಯ ನ ಅಯಮಾತ್ಮ ನ ಲಭ್ಯ. ಚತುರ್ವೇದಿಗಳು ಅಂತಿರ್ತಾರೆ, ದ್ವಿವೇದಿಗಳು ಅಂತಿರ್ತಾರೆ, ತ್ರಿವೇದಿಗಳು ಅಂತಿರ್ತಾರೆ, ಪಾಠಕರು ಅಂತಿರ್ತಾರೆ. ಪಾಠಕರು, ಪಾಠಕರು ಯಾರಿವರು? ವೇದ ಪಾಠವನ್ನು ಮಾಡುವವರೇ ಪಾಠಕರು. ಇವರೆಲ್ಲರೂ ಏಕತ್ರವಾಗಿ ಕೊನೆಗೆ ಅರ್ಚಕರಾಗಿ ಉಳಿತಾರೆ. ಅರ್ಚಕರು ಪೌರೋಹಿತ್ಯಕ್ಕೆ ನಿಂತು ಬಿಡುತ್ತಾರೆ. ಹೀಗಾಗಿ ವೇದಗಳ ಮಹತ್ವ ಏನಾಗಿದೆ? ಕುಂಠಿತವಾಗ್ತಾ ಹೋಗ್ತಾ ಇದೆ. ಇಷ್ಟೇ ಅಲ್ಲ, ಇವರು ಬರೀ ಪಾಠಕರಷ್ಟೇ, ಇವರಿಗೆ ಅರ್ಥಧಾರಣ ಶಕ್ತಿ ಇಲ್ಲ. ಹೀಗಾಗಿ ಅರ್ಥಧಾರಣ ನೋಡಿ, ಒಂದು ಸಣ್ಣ ಜಿಜ್ಞಾಸ ಹೇಳ್ತೀನಿ. ಇವತ್ತು ಎಂತಹ ಸಾರ್ವಜನಿಕರಿಗೆ ಒಪ್ಪಿಗೆ ಆಗುವಂತೆ, ಅರ್ಥವಾಗುವಂತೆ ಎಷ್ಟೇ ಪ್ರಮಾಣದಲ್ಲಿ ಉಪನ್ಯಾಸಗಳನ್ನು ನಾವು ಮಾಡಿದರೂ ಕೂಡ ಜನ ನಮ್ಮ ಮಾತು ಕೇಳೋದಿಲ್ಲ, ಅರ್ಚಕರ ಮಾತು ಕೇಳ್ತಾರೆ. ಟಿವಿ ಜ್ಯೋತಿಷಿಗಳ ಮಾತು ಕೇಳ್ತಾರೆ, ನಮ್ಮ ಮಾತು ಕೇಳೋದು ಯಾಕೆ ಅಂತಂದರೆ, ದೇವಸ್ಥಾನ ಇದು ಸಮಾಜದ ಒಂದು ಕೇಂದ್ರ ಸ್ಥಾನ. ಏನಕ್ಕೆ ಅವನಿಗೆ ಶ್ರದ್ಧಾಭಕ್ತಿ ಇದೆಯೋ ಇಲ್ಲೋ, ಆಸ್ತಿಕ್ಯ ಬುದ್ಧಿ ಇದನ್ನೋ ಇಲ್ಲೋ, ಹೆಂಡತಿ ಕಾಟಕ್ಕರೆ ಅವನ ಜೊತೆ ಹೋಗ್ಬೇಕಾಗ್ತದೆ, ಅಥವಾ ಗಂಡನ ಕಾಟಕ್ಕೆ ಹೆಂಡತಿ ಹೋಗ್ಬೇಕಾಗ್ತದೆ. ಹೇಳಿದ್ರೆ ನಮ್ಮ ಉಪನ್ಯಾಸಕ್ಕೆ ಬರೋ ಮಾತಂತ ದೂರ ಉಳಿತು, ಆದರೆ ಅಲ್ಲಿಗೆ ಹೋಗೋದು ಮಾತ್ರ ತಪ್ಪೋದಿಲ್ಲ. ಅವರು ಅಲ್ಲಿಗೆ ಹೋದ್ಮೇಲೆ ಯಾರು ಮಾತು ಕೇಳ್ತಾರೆ, ಅವರು ಬಾಜುಕ ನಿಂತಿರ್ತಾನೆ ಅವ ದೇವ್ರ ಪಕ್ಕಕ್ಕೆ. ಹೆಚ್ಚು ಕಡಿಮೆ ನಾನೇನೋ ಮಾತು ಕೇಳಲಿಲ್ಲ ಅಂತಂದ್ರೆ ಅವ್ನು ಹೋಗಿ ದೇವ್ರಿಗೆ ಕಂಪ್ಲೇಂಟ್ ಮಾಡ್ತಾನೆ. ಮುಂದೆ ಕಾಲು ಮುರಿದ್ರು ದೇವರ ಕಾರಣ, ಕೈ ಮುರ್ಕೊಂಡ್ರು ದೇವರ ಕಾರಣ, ಜಾರಿ ಬಿದ್ದರೂ ದೇವರ ಕಾರಣ, ನನ್ನ ಜ್ವರ ಬಂದರು ದೇವರೇ ಕಾರಣ ಅನ್ನೋ ಈ ಆ್ಯಟಿಟ್ಯೂಡ್ ನಮ್ಮಲ್ಲಿ ಬೆಳೆದ್ಬಿಟ್ಟದು ಪಾಪ ಬುದ್ಧಿ. ಇದರಿಂದಾಗಿ ಅರ್ಚಕರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೇವೆ. ಅರ್ಚಕರಿಗೂ ನಮ್ಮಂಥ ಭಕ್ತರು ಬೇಕಾಗಿರ್ತದೆ. ಅವ ಅದಕ್ಕೆ ಒಂದಕ್ಕೆ ಎರಡು, ಎರಡಕ್ಕೆ ಹತ್ತು, ಹತ್ತಕ್ಕೆ ನೂರು ಸೇರಿಸ್ಬಿಟ್ಟು ಅವರು ಎಣ್ಣೆ ಹಾಕು ಅಂತ ಹೇಳಿದ್ರೆ ತನಗೆ ತಮ್ಮ ಮನೆಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಅವನು ಹೇಳ್ತಾನೆ. ಅಂಥ ಇಂಥ ಎಣ್ಣೆ ತರಬೇಡ್ರಿ, ಇದು ಎಣ್ಣೆ ಈ ದೇವ್ರಿಗೆ ಭಾರಿ ಇಷ್ಟ ಇದು. ಆ ದೇವ್ರಿಗೆ ಇಷ್ಟ ಇದನ್ನೋ ಇಲ್ಲೋ ಎರಡನೇ ಮಾತು, ಇವನಿಗೆ ಭಾರಿ ಇಷ್ಟ ಅದು. ಹೀಗೆ ಎಲ್ಲ ಆ್ಯಟಿಟ್ಯೂಡ್ಸು ಹೀಗೆ. ಕೊನೆಗೆ ಹಾಗಾದರೆ ನಾವು ಎಲ್ಲಿ ಬದುಕೊಳ್ಳಿಕ್ಕೆ ಸಾಧ್ಯ ಅಂದರೆ ಅರ್ಚಕ ವೃತ್ತಿಗಳು ಬದುಕೊಳ್ಳಿಕ್ಕೆ ಸಾಧ್ಯ ಅಂತ ಎಲ್ಲ ಪಂಡಿತರಿಗೂ ವೇದಾಂಗ ಪಂಡಿತರಿಗೂ ಗೊತ್ತಾಗ್ಬಿಟ್ಟಿದೆ. ಆದ್ದರಿಂದ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಕೊನೆಗೆ ಎಲ್ಲಿ ಶರಣ ಹೋಗ್ತಾರೆ, ಪೌರೋಹಿತ್ಯ ಅರ್ಚನೆ ಅರ್ಚಕ ಹಾಗೆ ಪರಿವರ್ತನೆ ಆಗ್ತಾರೆ. ನೋಡಿ, ಮಹೇಶ್ ಭಟ್ಟ ಅಂತ ನಮ್ಮ ಮೈಸೂರು ಆಶ್ರಮದಾಗಿದ್ದ ಈ ಮಹೇಶ್ ಭಟ್ಟ, ಅವನಿಗೆ ನಾನು ಸಂಬಳ ಕೊಡ್ತಿದ್ದೆ, ಅವ್ರ ಫ್ಯಾಮಿಲಿನೇ ನೋಡ್ಕೊಂಡಿದ್ದೆ, ಎಲ್ಲ ಇತ್ತು, ಕ್ವಾರ್ಟರ್ಸ್ ಕೊಟ್ಟಿದ್ದೆ, ಎಲ್ಲ ಇತ್ತು. ಅವನು ಕೂಡ ಸೇವೆ ಮಾಡ್ತೇನೆ ಅಂತ ಹೇಳಿ ಬಂದವನು. ಕೊನೆಗೆ ಅವನು ಸೇವೆಯನ್ನು ಮಾಡ್ತಾ ಸ್ವಾಮೀಜಿ ನನಗೆ ಬೇರೆ ಕಡೆ ಆಫರ್ ಬಂದಿದೆ, ಅವರು 10,000 ಕೊಡ್ತಾರಂತೆ, ಆಮೇಲೆ ಇರಲಿಕ್ಕೆ ಮನೆ ಕೊಡ್ತಾರಂತೆ, ಎಲ್ಲ ವ್ಯವಸ್ಥೆ ಇದೆ, ಅಲ್ಲಿಗೆ ಹೋಗ್ತೀನಿ, ನಿನಗೆ ಒಳ್ಳೆ ಆದಾಯ ಬರ್ತೀರ, ನಾನೇ ತಡೀರಪ್ಪ, ನಾ ಹಿಂಸೆ ಮಾಡಿ ಯಾರನ್ನು ಇಟ್ಕೊಳ್ಳಿದ್ರೆ ನೀವು ಹೋಗು. ದೊಡ್ಡ ಚಿಂತೆ ಹತ್ತಿದೆ ನನಗೆ, ಏನಪ್ಪ ನಾ ಹೋದರೆ ಈ ಈಶ್ವರನ ಗತಿ ಏನು, ಈ ಭವಾನಶಂಕರ ಗತಿ, ಅವನ ಗತಿ ಅವನಿಗೂ ಪ್ರಾರಬ್ಧದಪ್ಪ, ಏನು ಮಾಡಲಿಕ್ಕೆ, ಅವನ ಪ್ರಾರಬ್ಧವಾಗಿ ಇಲ್ಲ ಅಂತ ತಿಳ್ಕೊ, ಸುಮ್ಮನಾಗು, ಚಿಂತೆ ನೀ ಮಾಡಬೇಡ, ನಿನ್ನ ಚಿಂತೆ ನಿನಗೆ ಸಾಕಷ್ಟು ಇರುವಾಗ ನೀ ಅದರ ಚಿಂತೆ ಯಾಕೆ ಮಾಡ್ತೀಯ, ನೀ ಹೋಗಿ ಮಾಡ್ಕೋ. ಅವ ಹೋದ. ಮೊನ್ನೆ ಶಿವರಾತ್ರಿ ದಿವಸ ನೋಡಿ ಎಷ್ಟು ಮಜಾ, ಆಶ್ರಮದಲ್ಲಿ ನಾವು ಇಷ್ಟು ವರ್ಷ ಪ್ರಯತ್ನ ಮಾಡಿದರು, ಜನ ಸೇರದೇ ಇದ್ದವರು ಮೊನ್ನೆ 1,000 ಜನ ಆಶ್ರಮದಲ್ಲಿ ಸೇರಿಬಿಟ್ಟಿದ್ದಾರೆ. ಯಾಕೆ ಸೇರಿದ್ದಾರೆ ಅಂತಂದರೆ, ಇವ ಕರ್ಕೊಂಬಂದ, ಇವ ಏನು ಮಾಡಿದ್ದಾನೆ, ಈ ಭವಾನಿಶಂಕರ್ ಇಲ್ಲದ ಹೊರತು ನನಗೆ ಉದ್ಧಾರನೆ ಆಗ್ತಿದ್ದಿಲ್ಲ, ಭವಾನಿಶಂಕರ್ ನನ್ನನ್ನು ಉದ್ಧಾರ ಮಾಡಿದ, ಅಷ್ಟು ಜಾಗೃತ ಶಕ್ತಿ ಇದೆ, ಹಾಗಿದೆ ಹೀಗಿದೆ ಅಂಥೇಳಿ ಅವ್ರು ತನ್ನ ಭಕ್ತರನ್ನೆಲ್ಲರೂ ಕರ್ಕೊಂಬಂದ. ಅದೇ ಟೈಮ್ ಸರಿಯಾಗಿ ಇವನು ನಮ್ಮ ಹುಡುಗೇನು ಮಾಡ್ಯಾನೆ, ಗಿರೀಶ 5 ರೂಪಾಯಿ ಪ್ರತಿ ವರ್ಷ ಟಿಕೆಟ್ ಮಾಡೋದನ್ನು ಈ ಸಲ 25 ರೂಪಾಯಿ ಟಿಕೆಟ್ ಮಾಡಿದ್ದಾರೆ, 1,000+ ರೂಪಾಯಿ ಕಲೆಕ್ಷನ್ ಆಗ್ಬೋದು. ರಾತ್ರಿ 11:00 ಫೋನ್ ಮಾಡ್ತಾನೆ, ನೀವೆಲ್ಲ ಮಲಗಿದ ಮೇಲೆ ಅವನು ಫೋನ್ ಮಾಡ್ತಾನೆ ನನಗೆ, ಸ್ವಾಮೀಜಿ ನನಗೆ ಭಾರಿ ಭಯ ಆಗಿಬಿಟ್ಟದ. ಯಾಕೋ ಭಯ ಆಯಿತು, 1,000+ ಜನ ಬಂದುಬಿಟ್ರು ಸ್ವಾಮಿ, ಮತ್ತು ಒಳ್ಳೆಯ ತಣ್ಣಿಗೆ ಹಣ ಸಿಕ್ಕಾಬಿಟ್ಟು ಬಂದುಬಿಡ್ತು ಅಂತ. ಅದಲ್ಲ ಸ್ವಾಮಿ, ಮತ್ತೇನು ಈಗ ಹಿಂಗಾದ್ರೆ ಮುಂದೆ ಹೆಂಗಿನ್ನ, ನಾನು ಹೇಳಲಿಕ್ಕೆ ಉದ್ದೇಶ ತಾತ್ಪರ್ಯ ಏನು ಅಂತಂದರೆ, ನಮ್ಮ ಮಾತು ಯಾರೂ ಕೇಳೋದಿಲ್ಲ, ಅರ್ಚಕರ ಮಾತು ಕೇಳಿದೆ, ಅವ್ರ ಮೇಲೆ ವಿಶ್ವಾಸ. ಈಗ ಎಲ್ಲರೂ ಯಾಕೆ ಅರ್ಚಕ ವೃತ್ತಿಗೆ ಮತ್ತು ಪೌರೋಹಿತ್ಯ ವೃತ್ತಿಗೆ ಆದಾಯ ಇಲ್ಲೇ ಇಲ್ಲ ಅಂದರೂ ಕೂಡ ಹೋಗಿ ಸೇರ್ಕೋತಾರೆ ರೀ. ಮುಂಬೈ ಬೆಂಗಳೂರು ಅಂತ ಮೈಸೂರು ಬೆಂಗಳೂರು ಅಂತ ಸಿಟಿಯೊಳಗೆ ಅಲ್ಲಿ ಏನೂ ಆದಾಯ ಇರೋದಿಲ್ಲ, ಆದರೂ ಹೋಗಿ ಸೇರ್ಕೋತಾರೆ. ಯಾಕೆ ಸೇರ್ಕೋತಾರೆ ಹೇಳಿ? ಬೆಂಗಳೂರಿನಲ್ಲಿ ಅರ್ಚಕ ಇದ್ದರೆ ಸಾಕು, ಆದಾಯ ತಾನೇ ಬರ್ತದೆ. ಆ ಆದಾಯದೊಳಗೆ 35% ಇರ್ತದೆ. ಅದೇ ಒಡಂಬಡಿಕೆನೇ ಅದ, ಎಷ್ಟೇ ಬರಲಿಪ್ಪ ಅದು 35% ಇಟ್ಕೊಂಬಿಡಪ್ಪ ಅಂತ ಅದ ಒಡಂಬಡಿಕೆ. ಸಂಬಳನ ಬಂತು, 35% ಬಂತು, ದಿನಕ್ಕೆ 10-20,000 ರೂಪಾಯಿ ಕಲೆಕ್ಷನ್ ಆಯಿತು. ಮತ್ತು ಇವರು ಎಲ್ಲರ ಮನೆಗೆ ಅವನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಮನೆಯಾಗ ಆ ಪೂಜ್ಯದ, ನಮ್ಮ ಮನೆಯಾಗ ಈ ಪೂಜ್ಯದ, ನೀನಪ್ಪ ನೀನಪ್ಪ ಯಾರು ಆ ದೇವಸ್ಥಾನ ನಡೆಸ್ತಿರ್ತಾರೆ ಅವರು ಅವನಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮತ್ತೆ ಆದಾಯ ಇರ್ತದೆ. ಹತ್ತಣಪ್ಪ. ಹೀಗಾಗಿ ನಾವೇನು ತಿಳ್ಕೊತೀವಿ, ದೊಡ್ಡ ಪಂಡಿತರು, ವೇದಗಳ ಅಧ್ಯಯನ ಮಾಡಿದವರು, ಇವರಿಗೆ ಆತ್ಮಜ್ಞಾನ ಆಗ್ತದೆ ಅಂತ ಆಗೋದಿಲ್ಲ ಅಂತ ಉಪನಿಷತ್ತು ಹೇಳ್ತದೆ. ಇವರಿಗೆ ಆತ್ಮಜ್ಞಾನ ಆಗೋದಿಲ್ಲ. ನ ಲಭ್ಯ ನಾಪಿ ಮೇಧಯ ಗ್ರಂಥ ಅರ್ಥ ಧಾರಣ ಶಕ್ತಿಯ. ಗ್ರಂಥಾರ್ಥವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದನ್ನು ಮೇಧ ಅಂತ ಕರೀತಾರೆ. ಗ್ರಂಥ, ಗ್ರಂಥ ಅರ್ಥ ಎರಡನ್ನೂ ಜ್ಞಾಪಕದಲ್ಲಿ ಇಟ್ಕೊಬೋದು. ಹೀಗೆ ಅತ್ಯಂತ ಹೆಚ್ಚಿನ ಜ್ಞಾಪಕ ಶಕ್ತಿ ಅದ ಅಂದಷ್ಟು ಆತ್ಮಜ್ಞಾನ ಆಗ್ತಾನೋ ತಪ್ಪು. ನ ಮೇಧಯ ಗ್ರಂಥ ಅರ್ಥ ಧಾರಣ ಶಕ್ತಿಯ. ಮತ್ತೇನು? ನ ಬಹುನಾ ಶ್ರುತೇನ ಕೇವಲೇನ. ಮತ್ತು ಹೀಗೂ ಅನ್ಕೋಬಾರ್ದು. ನಾವೇನು ಉಪನ್ಯಾಸ ಮಾಡಲಿಕ್ಕೆ ಹೋಗುವುದಿಲ್ಲ, ಪ್ರವಚನ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಸತತವಾಗಿ ನಾವು ಸಾಯೋ ತನಕ ಶ್ರವಣ ಮಾಡ್ತೀವಿ, ಕೊನೆಗೆ ನಾವು ಮುಕ್ತಿ ಸಿಕ್ತದೆ. ನ ಶ್ರುತೇನ ಶ್ರವಣ ಮಾಡುವುದರಿಂದಲೂ, ಬಹುನಾ ಶ್ರುತೇನ ಬಹುಮಟ್ಟದಲ್ಲಿ ಶ್ರವಣ ಮಾಡುವುದರಿಂದಲೂ. ಬಹುಮಟ್ಟದಲ್ಲಿ ಅಂದ್ರೇನು? ಬೆಳಿಗ್ಗೆ 9 ಗಂಟೆಗೆ, 11:00, ಮಧ್ಯಾಹ್ನ 4 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ, ರಾತ್ರಿ ಮಲಗುವಾಗ ಸತ್ಸಂಗ, ಇಷ್ಟೆಲ್ಲ ಮಾಡಿದರೆ ನಮ್ಗೆ ಮೋಕ್ಷ ಸಿಗ್ತದೆ? ಇಲ್ಲ, ಸಿಗೋದಿಲ್ಲ. ಬಹುನಾಶ್ರುತೇನ ನಾಪಿ ಬಹುನಾಶ್ರುತೇನ, ನ ಬಹುನಾಶ್ರುತೇನ ಕೇವಲೇನ. ಬರೀ ಶ್ರವಣ ಮಾತ್ರದಿಂದ ಅದಕ್ಕೆ ಶಬ್ದ ಹಾಕ್ಯಾರ ಕೇವಲೇನ. ಕೇವಲೇನ ಅಂದ್ರೇನು? ಬರೀ ಶ್ರವಣ ಮಾತ್ರದಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕೇನ ತರ್ಯ ಲಭ್ಯ ಇತಿ, ಕೇನ ತರ್ಹಿ ಲಭ್ಯ ಇತಿ ಉಚ್ಯತೆ ಯಮೇವ. ಎಲ್ಲ ಸರಿಯಾಗಿ ಬಿಡಿಸ್ಕೊಳ್ರಿ. ಯಮೇವ ಸ್ವಂ ಆತ್ಮಾನಂ ಈಶಃ ಸಾಧಕಃ ವೃಣುತಿ ಪ್ರಾರ್ಥಯತಿ ತೇನೈವ ಆತ್ಮನಾ ವರಿತ್ರ ಸ್ವಯಂ ಆತ್ಮಾ ಲಭ್ಯ ಜ್ಞಾಯತೆ ಇತ್ತೀತತ್. ಅದು ಚಂದದೆ. ಯಂ ಏವ ಯಾರಿಗೆ ಸಾಧ್ಯ ಆಗಿದ್ರೆ, ಯಾರಿಗೆ ಆತ್ಮಜ್ಞಾನ ಪ್ರಾಪ್ತಿ ಆಗ್ತದೆ, ಯಾರು ಮುಕ್ತರಾಗಲಿಕ್ಕೆ ಸಾಧ್ಯ, ಯಾರಿಗೆ ಮೋಕ್ಷ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಅಂತ ಪ್ರಶ್ನಿಸಿದ್ದೆ. ಆದರೆ ಇವರಿಗೆ, ಯಾರಿಗೆ? ಯಂ ಏವ ತಾವು ಸ್ವಂ ಆತ್ಮಾನ, ಯಂ ಏವ ಯಾರೇ ಆಗಿರಲಿ, ಯಂ ಏವ ಯಾರೇ ಆಗಿರಲಿ, ಸ್ವಂ ಆತ್ಮಾನ ತಮ್ಮನ್ನು ತಾವು, ಸ್ವಂ ಆತ್ಮಾನ ತಮ್ಮನ್ನು ತಾವು ಅಥ ತನ್ನನ್ನು ತಾನು, ಸಾಧಕ ತನ್ನನ್ನು ತಾನು, ಸ್ವಂ ಆತ್ಮಾನ ಏನಾಗ್ತದೆ? ಸ್ವಂ ಆತ್ಮಾನ ಈಶಃ ಸಾಧಕ ವೃಣುತಿ ಪ್ರಾರ್ಥಯತಿ. ಕಿಂ ಪ್ರಾರ್ಥಯತೆ? ಆತ್ಮಾನ ಏವ ಪ್ರಾರ್ಥಯತಿ, ತಮ್ಮ ಸ್ವರೂಪವನ್ನೇ ಪ್ರಾರ್ಥಿಸ್ತಾರೆ. ಅರ್ಥಾತ್ ತನಗೆ ತನ್ನ ಸ್ವರೂಪದಂತೆಯೇ ಆತ್ಮಜ್ಞಾನವಾಗಲಿ. ಕನ್ನಡದಲ್ಲಿ ಹೇಗೆ ಹೇಳೋಣ? ತನ್ನನ್ನು ತಾನು ಅರಿತುಕೊಳ್ಳುವ ವಿವೇಕವು ತನಗಿರಲಿ ಅಂತ ಯಾವನು ಪ್ರಾರ್ಥನೆ, ಅದು ಬಿಟ್ಟು ಇನ್ನೊಂದು ಏನನ್ನು ಪ್ರಾರ್ಥನೆ ಮಾಡೋದಿಲ್ಲ. ಬೇರೆ ಇನ್ನೇನು ಬೇಕಾಗಿಲ್ಲ ಅವನಿಗೆ. ಇದು ಒಂದನ್ನು ಮಾತ್ರ ಪ್ರಾರ್ಥಿಸ್ತಾನೆ, ಸ್ವಂ ಆತ್ಮಾನಂ ಏಷಃ ಸಾಧಕಃ ಪ್ರಾರ್ಥಯತೆ, ತನ್ನನ್ನು ತಾನು ತನ್ನಲ್ಲಿಯೇ ಪ್ರಾರ್ಥಿಸುತ್ತಾನೆ, ತನ್ನ ಅರಿವು ತನಗೆ ಮೂಡಲಿ ಎಂದು ಪ್ರಾರ್ಥಿಸುತ್ತಾನೆ. ಅಂಥವರಿಗೆ ತೇನೈವ, ಅಂಥವರಿಗೆ ಆತ್ಮನಾವರಿತ್ರ, ಆತ್ಮನನ್ನು ಪ್ರಾರ್ಥಿಸಿದವರಿಗೆ ಅವ ಏನಾಗ್ತದೆ ಅಂಥವರಿಗೆ ಸ್ವಯಂ ಆತ್ಮ ಲಭ್ಯ. ಅನ್ಯ ವಸ್ತು ಲಭ್ಯವಾದಂತೆ ಅಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್. ನಾವು ಕೂತ್ಕೊಂಡು ಕೇಳುವಾಗ ಹೆಂಗೆ ಕೇಳ್ತೀವಿ ಅಂತಂದರೆ, ಆತ್ಮ ಅಂತ ಒಂದು ಇದೆಯಪ್ಪ, ಅದು ನಮ್ಮಂಥವ್ರು ಸಿಗೋದಿಲ್ಲ, ಮಹಾನ್ ಪಂಡಿತರು, ದಾರ್ಶನಿಕರು, ಆರ್ಷರು ಇದ್ದಾರೆ, ಋಷಿಗಳಿದ್ದಾರೆ, ಅವ್ರಿಗೆ ಸಿಗ್ತದೆ ಅಂತಲೇ ನಾವು ಕೂತ್ಕೊಂಡು ಕೇಳ್ತಿರ್ತೀವಿ. ಹಾಗೆ ಕೇಳಿದ್ರೆ ಸಿಗೋದಿಲ್ಲ ಅದು. ಅದು ನಾನೇ ಇದ್ದೀನಿ, ನನಗೆ ಗೊತ್ತಿಲ್ಲ. ಅದು ನಾನೇ ಇದ್ದೀನಿ, ಅದು ನನಗೆ ಗೊತ್ತಿಲ್ಲ. ಇವರು ಗುರುಗಳು ಅದನ್ನು ಗೊತ್ತುಪಡಿಸ್ತಾರೆ. ಯಾ ಹತ್ತನೆಯವನನ್ನು ಕಳ್ಕೊಂಡಿರೋ ಕಥೆಯಲ್ಲಿ, ನಷ್ಟ ದಶಮನ ಕಥೆಯಲ್ಲಿ ಹತ್ತನೆಯ ಎಲ್ಲಿದ್ದಾನೆ? ಯಾವನು ಹುಡುಕ್ತಾ ಇದ್ದಾನೋ ಅವನೇ ಆಗಿದ್ದರೂ ಕೂಡ ಅವನು ಯಾಕೆ ಹುಡುಕಿದ? ಹಾಂ, ತಾನೇ ಹತ್ತನೆಯವನು ಕಳ್ಕೊಂಡು ಹತ್ತನೆಯವನು ತಾನೇ ಅನ್ನೋದು ಅವನಿಗೆ ಗೊತ್ತಿಲ್ಲ, ಅದನ್ನು ಹುಡುಕ್ತಿರ್ತಾನೆ. ಆ ಆಪ್ತ ಪುರುಷನಲ್ಲಿ ವಿಶ್ವಾಸ ಅವನಿಗೆ. ಅವನು ಯಾವನೊಬ್ಬನು ಬಂದ ಬರ್ತಾನಲ್ಲ, ಆ ಆಪ್ತ ಪುರುಷನಲ್ಲಿ ವಿಶ್ವಾಸ ಅವನಿಗೆ. ಏನು ವಿಶ್ವಾಸ? ನನಗಂತೂ ಹತ್ತನೆಯವನು ಕಳ್ಕೊಂಡಿದ್ದು ಸತ್ಯ, ಹುಡುಕ್ತಾ ಇದ್ದೀನಿ ಸತ್ಯ, ಅವನು ಎಲ್ಲಿದ್ದಾನೆ ಅನ್ನೋ ಗೊತ್ತಿಲ್ಲ, ಇವರೇನಿದ್ದಾರೋ ಅವ್ರು ನನಗೆ ಗೊತ್ತುಪಡಿಸ್ತಾರೆ, ವಿಶ್ವಾಸ. ಹೀಗಾಗಿ ಅವರ ಮಾರ್ಗದರ್ಶನವನ್ನು ಅವನು ಹೇಗೆ ಅವನು ಪಡಿತಾನೆ ಅಂತಂದರೆ, ಒಂದೇ ಲಕ್ಷ್ಯದಲ್ಲಿ ಅವನು ಮಾರ್ಗದರ್ಶನ ಪಡಿತಾನೆ. ಅನ್ಯ ಕನ್ಫ್ಯೂಷನ್ ಇಲ್ಲ ಅವನಿಗೆ. ಇವರಿದ್ದಾರೆ, ಇವ್ರಿಗೆ ಗೊತ್ತು, ಇವ್ರನ್ನು ತೋರಿಸ್ತಾರೆ. ಹಾಗೆ ಇಲ್ಲಿ ಕೂಡ ನಾವು ಹುಡುಕ್ತಾ ಇರುವಂತಹ ಸುಖ, ಸಚ್ಚಿದಾನಂದ ಆತ್ಮ, ಪರಬ್ರಹ್ಮ ತತ್ವ, ಅದು ಒಂದು ಪದಾರ್ಥವೋ, ಒಂದು ವ್ಯಕ್ತಿಯೋ, ಒಂದು ಘಟನೆಯೋ ಆಗಿ ನಮಗೆ ಪ್ರಾಪ್ತಿ ಆಗೋದಿಲ್ಲ. ಅದು ನಾವೇ ಇದ್ದೀವಿ, ನಮಗೆ ಗೊತ್ತಿಲ್ಲ, ಇಲ್ಲಿ ಸದ್ಗುರು ಇದ್ದಾನೆ, ಮಾರ್ಗ ತೋರಿಸ್ತಾನೆ ಅನ್ನುವುದಷ್ಟೇ ದೃಷ್ಟಿಯಿಂದ ಕೂತ್ಕೊಂಡು ಕೇಳಿದಾಗ ಅವರಿಗೆ ಅದು ಲಭ್ಯವಾಗ್ತದೆ ವಿನಃ ಇದಕ್ಕೆ ಬೇರೆ ಇನ್ನು ಮೂರನೇ ದಾರಿ ಇಲ್ಲವೇ ಇಲ್ಲ. ಅದಕ್ಕೆ ಈ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ, ಯಾವುದೇ ಪ್ರಕಾರವಾದಂತಹ ಯಂತ್ರಾಗಾರ ಬೇಕಾಗಿಲ್ಲ. ಪ್ರಾಕ್ಟಿಕಲ್ ಏನು, ಪ್ರಾಯೋಗಿಕ ಪರೀಕ್ಷೆಗಳು ಬೇಕಾಗಿಲ್ಲ. ನಾವು ಏನೂ ಮಾಡಬೇಕಾಗಿಲ್ಲ ಇದಕ್ಕೆ, ಕೆಮಿಕಲೈಸೇಷನ್ ಮಾಡಬೇಕಾಗಿಲ್ಲ, ಅದು ಏನೂ ಇಲ್ಲ. ನೀನು ಅದನ್ನು ಬಯಸಬೇಕು ತೀವ್ರವಾಗಿ, ಅದನ್ನು ಮಾರ್ಗದರ್ಶನ ಮಾಡುವವರಲ್ಲಿ ವಿಶ್ವಾಸ ಇಡಬೇಕು. ಪೆಂಡಿಂಗ್ ಡಿಸ್ಕವರಿ ಅಂತೇನು ಏನು ತಪ್ಪಿಲ್ಲ. ಅವರು ಏನೋ ನೀನು ಬಾವಿಯೊಳಗೆ 21 ಸಲ ಮುಳುಗಬಪ್ಪ, ನನಗೆ ಮೋಕ್ಷ ಕೊಡ್ತೀನಿ ಅಂತ ಅವ್ರು ಹೇಳಿದಷ್ಟಕ್ಕೆ ನೀನು ಹೋಗಿ ಮುಳುಗಿ ಬರ್ತೀನಿ ಅಂತಾರೆ, ಮುಳುಗಿದ ಬರೋದೇ ಇಲ್ಲ ನೀನು. ಅದು ಹೆಂಗಾರೆ 16 ಬಾವಿ ನೀರು ಸ್ನಾನ ಮಾಡ್ತಾರೋ ಗೊತ್ತಿಲ್ಲ. ರಾಮೇಶ್ವರಿಗೆ 16 ಬಾವಿ 18 ಬಾವಿ ಎಷ್ಟು 32 ಬಾವಿ ನೀರು ನಮ್ಮ ಹತ್ರ ಆದ್ರೆ ನಮ್ಮ ಹೊರಗಟ್ಟೆ ಹೋಗ್ಬಿಡ್ತೇವೆ, ಹಂಗೆ ಶಟದ ಹೋಗ್ಬಿಡ್ತೇವೆ. ಅದು ಆ ತಣ್ಣೀರು ಅದು ಏನು ಸುರಿತಾರೆ, ಎತ್ತೆತ್ತೆ ಸುರಿತಾರೆ, ಓಡ್ತಿರ್ತಾವೆ ಹಂಗೆ ಈ ಬಾವಿಯಿಂದ ಆ ಬಾವಿ ಆ ಬಾವಿಯಿಂದ ಎಲ್ಲಿ ಹೆಂಗೆ ಓಡ್ತಾರೆ ಅಂದ್ರೆ ಹೋಗಿ ಬಾವಿಯಾಗೆ ಎಲ್ಲಿ ಬಿದ್ದುಬಿಡ್ತಾರೋ ಅಂತ ನೋಡಿದ್ರು. ಇದೊಂದು ರೀತಿ ಬಾವಿಯಾಗಿ ಬೀಳೋದೇ ಇದು. ಮತ್ತೆ ಅಲ್ಲಿಗೆ ಜೀವನ ಸಾರ್ಥಕ ಅಲ್ಲ, ಹಂಗೆ ಸುರಿಸ್ಕೊಂಡ್ರೆ ಮೈ ಮ್ಯಾಲಿನ ಹೊಲಸೈತ ಹೋಗುದಿಲ್ಲ, ಒಳಗಿನ ಬಿಡು ಹೋಗಲಿ ಅಕ್ಕ ಬರೀ ಸುರಿದ್ರೆ ಕಳಿಸ್ತಾರೆ ಅಷ್ಟೇ. ಈಗ ತಿಕ್ಕೊಳ್ಳೋಕ್ಕೂ ಟೈಮ್ ಇರೋದಿಲ್ಲ, ಮತ್ತೆ ಮುಂದಿನ ಬಾವಿ ಓಡ್ಬೇಕಮ್ಮ. ಆಮೇಲೆ ಅಲ್ಲಿ ಹೋಗ್ಕೊಳ್ಳಿ ಸಿಕ್ಕಾಬಿಡು ಬಂದು ನಿಂತಿರ್ತಾರೆ, ಅದು ಎತ್ತಿ ಸುರಿಬೇಕು ಅಂತಂದರೆ ಸ್ವಲ್ಪ ಗಡ ಗಡ ಗಡ ನಡ್ಕೋ ನಿಂತಿರ್ಬೇಕು ಅಲ್ಲಿ. ಅವನೊಂದು ಬಾವಿ ಒಂದು ಬಕೆಟ್ ಎತ್ತಿ ಸುರಿತಾನೆ. ಹೌದನ ನನ್ ತಿಳಿದ ಮಟ್ಟಿಗೆ ಬಕೆಟ್ ಸುರಿತಾರ, ನಾವು ಕಣ್ಣಿನ ನೋಡಿದ್ದು. ಏಕೆಂದ್ರೆ ನೀರ್ ಅಂತರ್ಜಲ ಕಡಿಮೆ ಆಗಿರುತ್ತದೆ, ಜಾಸ್ತಿ ಆಗ್ತಾರೆ. ಸೊ ಇವನು ಇದೊಂದು ಘಟನೆ ಅಲ್ಲ, ಇದು ಅಪ್ರಾಪ್ತವಾದಂಥ ಒಂದು ವಸ್ತುವನ್ನು ತಂದು ಕೊಡೋದು ಅಲ್ಲ, ಸ್ವರೂಪದಂತನೇ ಅವನಿಗೆ ಸ್ಪಷ್ಟವಾಗಬೇಕು. ಅವನಿಗೆ ಯಾರಿಗೆ ಅಂದರೆ ಆತ್ಮನ ಅವರಿತ್ರ ಸ್ವಯಂ ಆತ್ಮ ಲಭ್ಯ, ಆತ್ಮನನ್ನೇ ಯಾವನು ಆತ್ಮನನ್ನೇ ಪ್ರಾರ್ಥಿಸಿದ್ದಾನೋ ಅವನಿಗೆ ಆತ್ಮ ಲಭ್ಯ ಜ್ಞಾಯತೆ ಇತ್ತ ಅವನು ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಭಾಷ್ಯ ನಿಷ್ಕಾಮಸ್ಯ ಆತ್ಮಾನಮೇವ ಪ್ರಾರ್ಥಯತಃ ಆತ್ಮನ್ಯೇವ ಆತ್ಮ ಲಭ್ಯತೆ ಇತ್ಯರ್ಥಃ. ಇಲ್ಲಿ ಹೇಳ್ತಾರೆ ಪ್ರಾರ್ಥಯತೆ ಅಂತಾರೆ, ಏನಂತ ಪ್ರಾರ್ಥಯತೆ, ಆತ್ಮನ ಆತ್ಮನನ್ನೇ ಪ್ರಾರ್ಥಿಸ್ಬೇಕು ಅವನು. ಏನಿದ್ರ ಅರ್ಥ ಆತ್ಮನನ್ನೇ ಪ್ರಾರ್ಥಿಸ್ಬೇಕು, ಅದರ ಅರ್ಥ ಏನು ಚಂದದ ನೋಡಿ ಹೇಳ್ತಾರೆ ನಿಷ್ಕಾಮಸ್ಯ. ಅನ್ಯ ಕಾಮಗಳು ಯಾವೂ ಇರತಕ್ಕದ್ದಲ್ಲ, ಅನ್ಯ ಬೇಕೆಗಳು ಯಾವೂ ಇರತಕ್ಕದ್ದಲ್ಲ, ಅನ್ಯ ಇಚ್ಛೆಗಳು ಯಾವೂ ಇರತಕ್ಕದ್ದಲ್ಲ. ಅವನ ಇಚ್ಛೆಯಲ್ಲಿ ಒಂದೇ ಒಂದು ಇಚ್ಛೆ ಏನು, ನಾನು ನನ್ನನ್ನು ಅರಿತುಕೋಬೇಕು, ನನ್ನ ಅರಿವು ನನಗೆ ಮುಖ್ಯವೇ ವಿನಃ ಇನ್ನು ಉಳಿದು ಯಾವುದರಲ್ಲೂ ನನಗೆ ಆಸಕ್ತಿ ಇಲ್ಲ. ನಿಷ್ಕಾಮಸ್ಯ ಅವನು ಆತ್ಮಾನಮೇವ ಪ್ರಾರ್ಥಯತಃ, ತನ್ನನ್ನೇ ಪ್ರಾರ್ಥಿಸ್ಕೋತಾನೆ. ಪ್ರಾರ್ಥನೆ ಅಂದರೆ ಯಾಚಿಸೋದು, ಇಲ್ಲಿ ಪ್ರಾರ್ಥನೆ ಅಂದರೆ ಸ್ತುತಿಸೋದು ಅಂತ ಅರ್ಥ ಅಲ್ಲ, ಯಾಚಿಸುವುದು, ಬೇಡೋದು. ಏನನ್ನು ಬೇಡ್ಕೋತಾನೆ, ತನ್ನ ಸ್ವರೂಪದ ಜ್ಞಾನವನ್ನು ತಾನು ಬೇಡ್ಕೋತಾನೆ. ಆತ್ಮಾನಮೇವ ಪ್ರಾರ್ಥಯತಃ, ಹಾಗಾದರೆ ಅರ್ಥ ಏನೋ ಟೋಟಲ್ ತಾತ್ಪರ್ಯ ಹೇಳ್ತಾರೆ ಆತ್ಮನ್ಯೇವ ಆತ್ಮ ಲಭ್ಯತೆ. ಆತ್ಮನ್ಯೇವ ಆತ್ಮ ಲಭ್ಯತೆ, ತನ್ನಲ್ಲಿಯೇ ತನ್ನನ್ನು ತಾನು ಕಂಡುಕೊಳ್ಳುತ್ತಾನೆ, ತನ್ನಲ್ಲಿಯೇ ತನ್ನನ್ನು ಕಂಡುಕೊಳ್ಳುತ್ತಾನೆ. ಮಧ್ಯರಾತ್ರಿಯಲ್ಲಿ ಯಾರಾದರೂ ಬಂದು ಬಾಗಿಲು ತಟ್ಟಿದಾಗ ಅಕ್ಕಪಕ್ಕ ಯಾವುದು ಏನೂ ಕಾಣುವ ಸ್ಥಿತಿ ನಿಮಗೆ ಇಲ್ಲದೇ ಇದ್ದಾಗ ಅವ್ರು ಕೂಗ್ತಾರೆ ಹೊರಗಿನಿಂದ ಗೋವಿಂದಪ್ಪ ಅಂತ ಕೂಗ್ತಾರೆ. ಈಗ ಅವ ಗೋವಿಂದಪ್ಪನ ಏನು ಹುಡುಕ್ತಾನೆ, ಮಲ್ಕೊಂಡಾನೆ, ಕತ್ತಲೆ ಗಾಢ ಕತ್ತಲೆ, ಬಾಗಿಲು ತಟ್ತಾರೆ ಗೋವಿಂದಪ್ಪ ಅಂತ ಕೂಗ್ತಾರೆ. ಈಗ ಒಳಗೆ ಮಲಗಿದವನು ಅವನು ಗೋವಿಂದಪ್ಪ ಏನು ಹುಡುಕ್ತಾನೆ, ತನ್ನಲ್ಲಿಯೇ ತನ್ನನ್ನು ತನ್ನಂತೆಯೇ ಗೋವಿಂದಪ್ಪ ಅಂತ ಕಂಡ್ಕೊಂಡೋ ಇಲ್ಲೋ, ಅನ್ಯ ಯಾರ್ದಾದ್ರೂ ಸಹಾಯ ತಗೊಂಡೋ, ಯಾರ ಸಹಾಯವೂ ತಗೊಳ್ಳಿಲ್ಲ, ತನ್ನನ್ನು ತಾನು ಕಂಡ್ಕೊಂಡ, ಬಂದೇ ಅಂತ ಬರ್ತಾನೆ. ಈಗ ಹೇಳು ಯಾವ ಬೆಳಕಿನಲ್ಲಿ ಕಂಡ್ಕೊಂಡ, ಯಾರನ್ನು ಕಂಡ್ಕೊಂಡ, ಎಲ್ಲಿ ಕಂಡ್ಕೊಂಡ, ತನ್ನಲ್ಲಿಯೇ ತನ್ನಂತೆಯೇ ತಾನೇ ಗೋವಿಂದಪ್ಪ ಅನ್ನೋದನ್ನು ಕಂಡುಕೊಂಡಂತೆ ಇವನು ಆತ್ಮನನ್ನು ಮಾತ್ರ ಪ್ರಾರ್ಥಿಸಿದವನು. ಇವನು ತನ್ನಲ್ಲಿಯೇ ತನ್ನಂತೆಯೇ ತನ್ನನ್ನೇ ಕಂಡುಕೊಳ್ತಾನೆ, ಸ್ಪಷ್ಟವಾಗುತ್ತದೆ. ಆತ್ಮ ಲಭ್ಯತೆ ಇತ್ಯರ್ಥ. ಮತ್ತೆ ಹೇಳ್ತಾರೆ ಕಥಂ ಲಭ್ಯತೆ ಇತಿ ಉಚ್ಯತೆ. ಆದರೆ ತನ್ನನ್ನು ತಾನೇ ಕಂಡ್ಕೋತಾನಲ್ವೋ, ಹೆಂಗೆ ಪಡ್ಕೊಂಡ ಅದನ್ನು, ತನ್ನನ್ನು ತಾನೇ ತಾನು ಹೆಂಗೆ ಪಡ್ಕೊಂಡ, ಪ್ರಾರ್ಥನೆ ಮಾಡಿದ ತಕ್ಷಣ ಟಪಕ್ಕಂತ ಗೋವಿಂದಪ್ಪ ಬೀಳಲಿಲ್ಲ, ಮತ್ತೆ ಹೇಗೆ ಕಂಡ್ಕೊಂಡ ಅವನು, ಇದ್ದ ಗೋವಿಂದಪ್ಪ ಇದ್ದಂತೆಯೇ ಅರಳಿಬಿಟ್ಟ ಅಷ್ಟೇ. ಆತ್ಮ ತಾನೇ ತಾನಾಗಿ ತನ್ನ ಎಲ್ಲ ಮುಸುಕನ್ನು ಕಿತ್ತಿ ಒಗೆದು ಅರಳಿಬಿಟ್ಟ. ಅದನ್ನು ಅವ್ರು ಹೇಳ್ತಾರೆ ಹೇಗೆ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ತಸ್ಯ ಕಥಂ ಲಭ್ಯತೆ ಇತಿ ಉಚ್ಯತೆ ತಸ್ಯ ಆತ್ಮಕಾಮಸ್ಯ. ಓಕೆ ಭಾಷ್ಯ, ತಸ್ಯ ಆತ್ಮಕಾಮಸ್ಯ ಈಶಃ ಆತ್ಮ ವಿವೃಣುತಿ ಪ್ರಕಾಶಯತಿ ಪಾರಮಾರ್ಥಿಕಿ ತನುಂ ಸ್ವಾಂ ಸ್ವಕೀಯ ಸ್ವಯಾಥಾತ್ಮ್ಯಂ ಇತ್ಯರ್ಥಃ. ಅವನಿಗೆ ಇಲ್ಲಿ ಭಾಳ ಚಂದ ಲಾಜಿಕ್, ಅವನಿಗೆ ಇನ್ನು ಯಾವ ವಿಷಯದಲ್ಲಿಯೂ ಬಯಕೆ ಇಲ್ಲದೇ ಇದ್ದರಿಂದಾಗಿ ವಿಷಯ ರೂಪದಲ್ಲಿ ಆತ್ಮ ಅವನಿಗೆ ಲಭ್ಯ ಆಗುವ ಚಾನ್ಸೇ ಇಲ್ಲ. ನನಗೆ ವಿಷಯದಲ್ಲಿ ಆಸಕ್ತಿ ಇದ್ದದ್ದಾದರೆ ನಾನು ಆರಾಧಿಸುವ ನಾನು ಇಚ್ಛಿಸುವ ಭಗವಂತ ಪರಮಾತ್ಮ ನನಗೆ ಆನೆಯ ರೂಪದಲ್ಲಿ ಲಭ್ಯ ಆಗಬಹುದಾಗಿತ್ತು, ಯಾಕೆಂದರೆ ನಾನು ಆನೆಯನ್ನು ಇಚ್ಛಿಸಿದ್ದೆ ಭಗವಂತನಲ್ಲ. ನನ್ನ ಅಂತಃಕರಣದಲ್ಲಿ ನಾನು ಏನನ್ನೂ ಬಯಸ್ತಾ ಇಲ್ಲ, ನಾನು ಏನನ್ನೂ ಆರಾಧಿಸ್ತಾ ಇಲ್ಲ, ನಾ ಏನನ್ನೂ ಇಚ್ಛಿಸ್ತಾ ಇಲ್ಲ, ಏನನ್ನೂ ಪ್ರಾರ್ಥಿಸ್ತಾ ಇಲ್ಲ. ಒಂದನ್ನು ಹೊರತುಪಡಿಸಿ ಯಾವುದು? ಆತ್ಮ. ಹೌದೋ, ತಸ್ಯ ಆತ್ಮಕಾಮಸ್ಯ. ಅವನ ಎಲ್ಲ ಬಯಕೆಗಳ ತಾತ್ಪರ್ಯ ಎಲ್ಲಿ ಬಂದು ನಿಂತ್ಕೊಂಡಿದೆ? ತನ್ನಲ್ಲೇ ಬಂದು ನಿಂತ್ಕೊಂಡಿದೆ. ಇನ್ನು ಆವುದರಲ್ಲಿ ಅವನಿಗೆ ಯಾವುದೇ ಪ್ರಕಾರವಂಥ ಆಸಕ್ತಿ ಇಲ್ಲ. ಆತ್ಮಕಾಮಸ್ಯ ಈಶಃ ಆತ್ಮ ವಿವೃಣತೆ, ಇವನಿಗೆ ಆತ್ಮನು ಪ್ರತ್ಯಕ್ಷನಾಗುತ್ತಾನೆ. ಹಾಗೆ ಬರ್ಕೊಡ್ರಿ, ಏನು ತಪ್ಪಿಲ್ಲ. ಇವನಿಗೆ ಆತ್ಮನು ಪ್ರತ್ಯಕ್ಷನಾಗುತ್ತಾನೆ. ಹೇಗೆ ಪ್ರತ್ಯಕ್ಷನಾಗ್ತಾನೆ? ಪ್ರಕಾಶಯತಿ, ತನ್ನ ಸ್ವಪ್ರಕಾಶದಿಂದ ಬೆಳಗ್ತಾ ಇರ್ತಾನೆ. ಅದು ಎಂಥ ಪ್ರಕಾಶ ಅದು? ಮತ್ತು ನೀವು ಈ ಲೈಟು ಆ ಲೈಟು ಅಂತ ನೋಡ್ಕೊ ಕೊಡ್ತೀರಿ. ಬೆಳಿಗ್ಗೆ 4 ಗಂಟೆಗೆ ನೋಡ್ರಿ, ಒಂದು ನಮೂನಿ ಬೆಳಕು ಹಿಂಗೆ ಕೆಳಗಿನಿಂದ ಅದು ಮ್ಯಾಲೆ ಏರಿ ಅದು ಪಕ್ಕ ಪಕ್ಕ ಪಕ್ಕ ಪಕ್ಕ ಪಕ್ಕ ಪಕ್ಕ ಪಕ್ಕ. ಎಂಥ ಬೆಳಕು ಸ್ವಾಮಿ, ಭಾರಿ ಬೆಳಕು. ಯಾವಾಗ? ಬೆಳಿಗ್ಗೆ 4 ಗಂಟೆಗೆ. ಇನ್ನು ಇವ್ರಿಗೇನು ಉತ್ತರ ಕೊಡಲಿ? ಪುಸ್ತಕ ಬರ್ಬೋದು ಇವರು. ನಾನು ಏನು ಉತ್ತರ ಕೊಟ್ಟೆ ಅಂದರೆ ಸ್ವಾಮಿ ಚಿದ್ರೂಪ ಅನ್ನೋದ್ರ ಆಶೀರ್ವಾದ ಅಂತ ಬರೆದೇ ಬಿಡ್ತಾರೆ ಒಳಗಡೆ. ಮಾತಾಡಿದ್ದು ಕೇಳಿಸೇ ಇಲ್ಲ ಅನ್ನೋ ಹಂಗಿರಬೇಕು. ಇದ್ದು ಹೋದರೆ ಸಿಕ್ಕಾಕೊಂಡ್ಬಿಡ್ತೀವಿ. ಅಂಥದ್ದೇನಿಲ್ಲ. ಮತ್ತು ಎಂಥ ಪ್ರಕಾಶ ಇದು, ಎಂಥ ಚಂದ ಶಬ್ದ. ಪಾರಮಾರ್ಥಿಕಿಂ ಪ್ರಕಾಶ, ಪ್ರಕಾಶ ಎಂಥ ಪ್ರಕಾಶ ಇದು? ಪಾರಮಾರ್ಥಿಕಿಂ, ಈ ವ್ಯಾವಹಾರಿಕ ಪ್ರಕಾಶ ಅಲ್ಲದು. ಹೌದೋ, ಈ ವ್ಯಾವಹಾರಿಕ ಪ್ರಕಾಶ ಅಲ್ಲ. ಈಗೇನು ಇದು, ಸೂರ್ಯನ ಬೆಳಕಿದೆ, ನಾವು ಸೂರ್ಯನ ನೋಡ್ತಾ ಕೊಡ್ತೀವಿ, ಅಲ್ಲೊಂದು ಬೆಳಕಿದೆ. ಆ ಥರ ಬೆಳಕಿನಂತೆ ಒಂದು ಬೆಳಕಲ್ಲ ಇದು. ಇದು ಎಂಥ ಬೆಳಕು ಅಂದರೆ ಕತ್ತಲೆಯನ್ನು ಕತ್ತಲೆ ಎಂದು ಬೆಳಗುವ ಬೆಳಕಿದು. ಅರ್ಥ ಆಗಲಿಲ್ಲ. ಈ ವಸ್ತುವನ್ನು ಬೆಳಗುವ ಬೆಳಕು ಬೇರೆ. ಅದು ಏನಂತ ಬೆಳಗ್ತದೆ? ವಸ್ತುವನ್ನು ಇಂಥದೇ ವಸ್ತು ಎಂದು ಬೆಳಗ್ತದೆ. ಈ ಬೆಳಕು ಕತ್ತಲು ಎಲ್ಲಿದೆ ಅಂತ ಬೆಳಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾಕಾಗೋದಿಲ್ಲ ಹೇಳ್ರಿ? ಕತ್ತಲೇನ ಬೆಳಗಲಿಕ್ಕೆ ಹೋದಾಗ ಅಲ್ಲಿ ಕತ್ತಲು ಇರುವುದಿಲ್ಲ, ಏನಿರ್ತದೆ? ಬೆಳಕೇ ಇರ್ತದೆ. ಆದರೆ ಈ ಪ್ರಕಾಶ, ಇದು ಭಾರಿ ವಿಚಿತ್ರವಾದ ಪ್ರಕಾಶ. ಏನು ಬೆಳಗ್ತದೆ? ಕತ್ತಲೆಯನ್ನು ಬೆಳಗ್ತದೆ, ಗೊತ್ತಿದ್ದದ್ದನ್ನು ಬೆಳಗ್ತದೆ, ಗೊತ್ತಿಲ್ಲದ್ದನ್ನು ಬೆಳಗ್ತದೆ. ಏನಂತ? ಇದು ಗೊತ್ತಿಲ್ಲ ಅಂತ ಬೆಳಗ್ತದೆ. ಆ ಪ್ರಕಾಶ ನಾವು ಮಾತಾಡ್ಲಿಕ್ಕೆ. ಆ ಪ್ರಕಾಶ ಏನು ಮಾಡ್ತದೆ? ಅದು ಪಾರಮಾರ್ಥಿಕಿಂ ಪ್ರಕಾಶಯತಿ. ಆದರೂ ನಮಗೆ ಅರ್ಥ ಆಗಲಿಲ್ಲ ಅದು ಹೆಂಗೆ. ತನೂಂ ಸ್ವಾಂ ಸ್ವಕೀಯಾಂ ಸ್ವಯಾಥಾತ್ಮ್ಯಂ ಇತ್ಯರ್ಥ. ಅದು ಹೆಂಗೆ ಬೆಳಗ್ತದೆ ಅಂತಂದರೆ, ತಾನು ತನ್ನನ್ನು ತಾನೇ ತೆರೆದಿಟ್ಟುಕೊಂಡು ತನ್ನಂತೆಯೇ ತಾನು ಬೆಳಗುತ್ತದೆ. ಇಪ್ಪ ಆ ಎಲ್ಲ ತಾನು ತಾನು ಶಬ್ದವನ್ನು ನಾನುವಿನಲ್ಲಿ ಪರ್ಯವಸನ ಮಾಡಿಕೊಂಡು ನೀವು ಅರ್ಥ ಮಾಡಿಕೊಂಡ್ರೆ ಅದು ಸ್ಪಷ್ಟವಾಗ್ತದೆ. ತಾನು ತನ್ನನ್ನು ತನ್ನಲ್ಲಿಯೇ ತನ್ನಂತೆಯೇ ತಾನೇ ಸ್ಪಷ್ಟ ಮಾಡಿಕೊಳ್ತದೆ. ಅದಕ್ಕೆ ಶಾಸ್ತ್ರಜ್ಞರು ಒಂದು ಕಡೆ ಹೇಳ್ತಾರೆ ಇದನ್ನು, ಇದು ಪರತಪ್ರಮಾಣ ಅಲ್ಲ, ಇದು ಸ್ವತಃಪ್ರಮಾಣ ಅಂತ ಹೇಳ್ತಾರೆ. ಸ್ವತಃಪ್ರಮಾಣ ಅಂತಂದರೆ ಅನ್ಯ ಯಾವ ಪ್ರಮಾಣಗಳ ಅವಶ್ಯಕತೆ ಇದಕ್ಕಿಲ್ಲ, ನನ್ನ ಇರುವಿಕೆಗೆ ನಾನೇ ಪ್ರಮಾಣ, ನಮ್ಮ ನಮ್ಮ ಇರುವಿಕೆಗೆ ನಾವೇ ಪ್ರಮಾಣ, ಇನ್ನು ಆವುದಕ್ಕಾದರೂ ನಾನು ಸಾಕ್ಷಿ ಕೊಡಬಹುದು, ಇನ್ನು ಆವ ಘಟನೆಗಾದರೂ ನಾನು ಸಾಕ್ಷಿ ಕೊಡಬಹುದು, ನಾನೇ ಇದ್ದೇನೆ ಅನ್ನೋದು ಸಾಕ್ಷಿ ಏನು? ಅವ ಕಳ್ತನ ಮಾಡಿದ್ದಾರೆ, ಸಾಕ್ಷಿ ಕೊಡಬಹುದು. ಅವ ಸುಳ್ಳು ಹೇಳ್ದಾರೆ, ಸಾಕ್ಷಿ ಕೊಡಬಹುದು. ಇಷ್ಟು ಗಂಟೆಗೆ ಹಣ್ಣು ಕಳಚಿ ಬಿತ್ತು ನೋಡ್ರಿ, ಸಾಕ್ಷಿ ಕೊಡಬಹುದು. ನಾ ಇದ್ದೇನ್ರಿ, ಕೊಡು ಸಾಕ್ಷಿ. ನಾ ಇದ್ದೇನೆ ಅನ್ನೋದಕ್ಕೆ ಸಾವಿರ ಮಂದಿ ಸಾಕ್ಷಿ ಕೊಟ್ಟರು ಕೂಡ ಅವಷ್ಟು ಹುಸಿ ಆಗ್ತವೆ. ಗೊತ್ತಾಯ್ತಲ್ಲೋ, ಪ್ರಥಮ ಸಾಕ್ಷಿ ಯಾವುದು ಒಪ್ಪಿಗೆ ಆಗ್ತದೆ ಅಂತಂದರೆ, ನಾ ಇದ್ದೇನೆ ಅನ್ನೋದಕ್ಕೆ ನಾನೇ ಸಾಕ್ಷಿ, ಆ ನಾನು ಸ್ಪಷ್ಟವಾಗುತ್ತದೆ. ಶ್ಲೋಕ 24. ನಾವಿರತೋ ದುಶ್ಚರಿತಾತ್ ನಾ ಶಾಂತೋ ನಾ ಸಮಾಹಿತಃ, ನಾ ಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್. ನಾವಿರತೋ ದುಶ್ಚರಿತಾತ್ ನಾ ಶಾಂತೋ ನಾ ಸಮಾಹಿತಃ, ನಾ ಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್. ಒಂದು ನೆಗೆಟಿವ್ ನಕಾರಾತ್ಮಕವಾಗಿ ಸಕಾರಾತ್ಮವನ್ನು ಅಪ್ರೋಚ್ ಮಾಡ್ತಾರೆ. ಈಗ ನಕಾರಾತ್ಮಕ ಮೂಲಕವಾಗಿ ಸಕಾರಾತ್ಮ, ಏನು ನಕಾರಾತ್ಮ, ಇಂಥವರಿಗೆ ಇದು ಪ್ರಾಪ್ತಿ ಆಗೋದಿಲ್ಲ, ಕೆಟಗರಿಕಲಿ ಮದ್ದು ತೆಗೆದು ಹಾಕ್ಬಿಡಿ, ಇಂತಿಂಥವರಿಗೆ ಇದು ಆತ್ಮಜ್ಞಾನ ಪ್ರಾಪ್ತಿ ಆಗೋದು. ಅರ್ಥ ಆಯ್ತಲ್ಲೋ? ಎಂತೆಂಥವರು? ದುಶ್ಚರಿತಾತ್ ನ ವಿರತಃ, ನ ಅವಿರತಃ, ದುಶ್ಚರಿತಾತ್ ನ ಅವಿರತಃ. ಯಾವನು ದುಶ್ಚರಿತೆಯಿಂದ ಬಿಡುಗಡೆಯನ್ನು ಹೊಂದಿಲ್ಲವೋ, ದುರಾಚಾರದಿಂದ ಯಾವನು ಬಿಡುಗಡೆಯನ್ನು ಹೊಂದಿಲ್ಲವೋ, ಅನೈತಿಕತೆಯಿಂದ ಯಾವನು ಬಿಡುಗಡೆಯನ್ನು ಹೊಂದಿಲ್ಲವೋ, ಅವನಿಗೆ ಇದು ಪ್ರಾಪ್ತಿ ಆಗೋದಿಲ್ಲ. ಎರಡನೇದು, ನ ಅಶಾಂತ, ಯಾವನು ಶಾಂತತೆಯನ್ನು ತನ್ನಲ್ಲಿ ತಾನು ಕಂಡುಕೊಂಡಿಲ್ಲವೋ, ಶಾಂತತೆಯನ್ನು ತನ್ನಲ್ಲಿ ತಾನು ಕಂಡುಕೊಂಡಿಲ್ಲವೋ, ಮತ್ತೆ ಅರ್ಥ ನೋಡಿಕೊಡ್ರಿ, ಅವನಿಗೆ ಇದು ಪ್ರಾಪ್ತಿ ಆಗೋದಿಲ್ಲ. ನ ಅಸಮಾಹಿತ, ಯಾವನು ತನ್ನಲ್ಲಿ ತೃಪ್ತಿಯನ್ನು ತಾನು ಕಂಡಿಲ್ಲವೋ, ಸಮಾಧಾನವನ್ನು ತಾನು ಕಂಡಿಲ್ಲವೋ. ನ ಅಶಾಂತ ಮನಸ್ಸಃ, ಯಾರ ಮನಸ್ಸು ಶಾಂತ ಇಲ್ಲವೋ ಏನಂ ಪ್ರಜ್ಞಾನೇನ ನ ಆಪ್ನುಯಾತ್. ಇಂಥವರು ಈ ಪ್ರಜ್ಞಾನದಿಂದ ಆತ್ಮನನ್ನು ಪಡೆಯಲು ಸಾಧ್ಯವಿಲ್ಲ. ಇಂತಹ ಪ್ರಜ್ಞಾನದಿಂದ ಆತ್ಮನನ್ನು ಪಡೆಯಲು ಸಾಧ್ಯವಿಲ್ಲ. ಇಂತಹ ಪ್ರಜ್ಞಾನ, ಎಂತಹ ಪ್ರಜ್ಞಾನ, ನೈತಿಕತೆಯಿಂದ ನಿವೃತ್ತವಾಗದೇ ಇದ್ದಂತಹ ಪ್ರಜ್ಞಾನ. ದುರಾಚಾರತೆಯಿಂದ ನಿವೃತ್ತನಾಗದೇ ಇದ್ದಂತಹ ಪ್ರಜ್ಞಾನ, ಅಶಾಂತನಾದಂತಹ ಪ್ರಜ್ಞಾನ, ಅಸಮಾಧಾನದಿಂದ ಕೂಡಿದಂತಹ ಪ್ರಜ್ಞಾನ. ಪ್ರಜ್ಞಾನ ಅನ್ನೋ ಶಬ್ದವನ್ನು ನೀವು ಆತ್ಮಜ್ಞಾನಕ್ಕೆ ತೊಗೊಂಡು ಹೋಗಬಾರ್ದು. ರಿಲೇಟಿವ್ಲಿ ಅಂತ ಇವನು ರಿಲೇಟಿವ್ಲಿ ಅಂತಹ ಪ್ರಯತ್ನ ಮಾಡೇ ಇಲ್ಲ. ಇಷ್ಟಾದರೂ ಪ್ರಯತ್ನ ಮಾಡಬೇಕಲ್ವೋ. ಸ್ವಲ್ಪ ತಚ್ಚಿಂತನಂ ತತ್ಕಥನಂ ತತ್ಪ್ರಬೋಧನಂ, ಸಮಯ ಸಿಕ್ಕಾಗ ಸ್ವಲ್ಪ ಅಧ್ಯಯನ ಆರಾಧ ಅಧ್ಯಯನ ಅಧ್ಯಾಪನ ಸ್ವಾಧ್ಯಾಯ. ಸ್ವರೂಪದ ಜ್ಞಾನವನ್ನು ಹೊಂದುವಂತಹ ಏನೇನು ಮಾಧ್ಯಮಗಳಿವೆಯೋ ಅವ ಪ್ರಮಾಣಗಳು, ಆ ಪ್ರಮಾಣಗಳನ್ನು ಪ್ರಯೋಗಿಸುವಂತಹ ಸತ್ಸಂಗ, ಇವುಗಳಲ್ಲಿ ಭಾಗವಹಿಸುವುದು, ಇವು ಅವನ್ನು ಮಾಡದೇ ಇದ್ದಂಥವ ನನಗೆ ಆತ್ಮಜ್ಞಾನ ಬೇಕು ಮುಕ್ತಿ ಬೇಕು ಅಂತ ಕೂತ್ಕೊಂಡ್ರೆ ಅದು ಹೆಂಗೆ ಸಾಧ್ಯ? ಅವನಿಗೆ ಮನಃಶಾಂತಿ ಇಲ್ಲ, ಸಮಾಧಾನ ಇಲ್ಲ. ರಿಲೇಟಿವ್ಲಿ ಈಗ ಒಂದು ಗಂಟೆ ನಿಲ್ಲುವಂತ ಕೂತ್ಕೊಂಡ್ರಿ, ಅಷ್ಟು ಮಟ್ಟಿಗರೆ ಮನಸ್ಸು ಒಂದು ಕಡೆ ನಿಲ್ಲಬೇಕು. ಅಲ್ಲ, ನಿಮ್ಮ ಆಯುಷ್ಯ ಶಾಂತಿಯಿಂದ ಇರಲಿ ಅಂತ ಹಣಗಲ್ಲ, ಹೊರಗೆ ಹೋದ್ಮೇಲೆ ಅಶಾಂತಿಯಿಂದ ಇರಲಿ. ಆದರೆ ಇಲ್ಲಿ ಈ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹೇಗಿರಬೇಕು ಅಂತಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಸಮಾಧಾನವಾಗಿರಬೇಕು. ಇಷ್ಟೋ ಸಾಧನೆ ಮಾಡಿದರೂ ಕೂಡ ಎಷ್ಟೋ ದೊಡ್ಡ ಸಾಧನೆ ಆಗ್ತದೆ, ಮುಂದಿನ ಮಹತ್ತರವಾದ ಸಾಧನೆಗೆ ಅವಕಾಶ ಮಾಡಿಕೊಡ್ತದೆ. ಅದನ್ನು ಅವರು ರಿಲೇಟಿವ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರು ಈ ಪ್ರಕಾರವಾಗಿದ್ದಾರೋ ಇಂತಹ ಪ್ರಜ್ಞೆಯಿಂದ ಆ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಭಾಷ್ಯ 82. ಕಿಂಚ ಅನ್ಯತ್ ನ ದುಶ್ಚರಿತಾತ್ ಪ್ರತಿಷಿದ್ಧಾತ್ ಶ್ರುತಿಸ್ಮೃತಿವಿಹಿತಾತ್ ಪಾಪಕರ್ಮಣಃ ಅವಿರತಃ ಅನುಪರತಃ. ಉಪರತ ಅಂದರೆ ನಿವೃತ್ತ ಮಾಡಿಕೊಂಡವನು, ನ ಉಪರತಃ ಅನುಪರತಃ, ಅವನು ಇನ್ನೂ ನಿವೃತ್ತ ಮಾಡಿಕೊಂಡಿಲ್ಲ. ಕಿಂಚ ಅನ್ಯತ್, ಇನ್ನೊಬ್ಬನಿದ್ದಾನೆ ನೋಡ್ರಿ, ಯಾರಿವನು? ದುಶ್ಚರಿತಾತ್, ದುಶ್ಚರಿತಾತ್ ಯಾವುದು ಡಿಫೈನ್ ಮಾಡ್ರಿ ಅಂತ. ದುಶ್ಚರಿತ, ದುಶ್ಚಾರಿತ್ರ್ಯ, ನಿಮ್ಮ ಕನ್ನಡದಲ್ಲಿ ದುಶ್ಚಾರಿತ್ರ್ಯ, ಇದನ್ನು ವ್ಯಾಖ್ಯಾನಿಸ್ತೀರಿ. ಹೆಂಗೆ ವ್ಯಾಖ್ಯಾನಿಸ್ತೀರಿ? ಗ್ರಂಥದಲ್ಲಿ ಹೇಳ್ತಾರೆ, ಪ್ರತಿಷಿದ್ಧಾತ್ ನಂಬರ್ ಒನ್, ಧರ್ಮದಲ್ಲಿ ಕೆಲವುಗಳನ್ನು ಮಾಡು ಅಂತ ಹೇಳ್ತದೆ, ಕೆಲವುಗಳನ್ನು ಮಾಡಬೇಡ ಅಂತ ಹೇಳ್ತದೆ. ಮಾಡು ಅಂತ ಹೇಳೋದು ಎಷ್ಟು ಧರ್ಮವೋ, ಮಾಡಬೇಡ ಅಂತ ಹೇಳೋದು ಕೂಡ ಧರ್ಮನೇ. ಒಂದು ವೇಳೆ ಮಾಡಬಾರದು ಅಂತ ಹೇಳಿದ್ದನ್ನು ನಾವು ಮಾಡದೇ ಹೋದರೆ ಅದು ಧರ್ಮ, ಮಾಡು ಅಂತ ಹೇಳಿದ್ದನ್ನು ಮಾಡಿಕೊಂಡು ಹೋದರೆ ಅದು ಧರ್ಮ. ಉಲ್ಟಾ ಮಾಡ್ರಿ, ಈಗ ಮಾಡು ಅಂತ ಹೇಳಿದ್ದನ್ನು ಮಾಡದೇ ಹೋದರೆ ಅಧರ್ಮ, ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಿದರೆ ಅಧರ್ಮ. ಅರ್ಥ ಆಗಲಿಲ್ಲ. ಧರ್ಮ ಅಧರ್ಮ ಅನ್ನುವುದು ಇದು ಎರಡು ಥರದ ಉಪದೇಶಗಳನ್ನು ತಿಳ್ಕೋಬಾರ್ದು. ಏಕೆಂದರೆ ಇವು ಎರಡು ಉಪದೇಶಗಳಲ್ಲ, ಇವು ಎರಡು ಮನುಷ್ಯನ ಹಿತ, ಮನುಷ್ಯನ ಹಿತ, ಮನುಕುಲದ ಹಿತ, ಸಮಾಜದ ಹಿತ, ರಾಷ್ಟ್ರದ ಹಿತ, ಕುಟುಂಬದ ಹಿತ, ಸಂಬಂಧಗಳ ಹಿತ. ಈ ಹಿತವನ್ನು ಕಾಪಾಡುವುದು ಧರ್ಮವೇ ವಿನಃ ಧರ್ಮ ಅಧರ್ಮಗಳ ಲಿಸ್ಟ್ ಅಲ್ಲ. ಹೀಗಾಗಿ ಧರ್ಮ ಈಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಚೇಂಜ್. ಸಾಗರದ ತಟದಲ್ಲಿ, ಕೊಂಕಣ ಪಟ್ಟಿಯಲ್ಲಿ ತರಕಾರಿ ಸಿಗೋದು ಭಾರಿ ಕಡಿಮೆ. ತರಕಾರಿ ಬೆಳೆದಕ್ಕೆ ಭೂಮಿನೇ ಇಲ್ಲ ಅಲ್ಲಿ. ಉಪ್ಪು ಬೆಳೀತಾರೆ, ತರಕಾರಿ ಬೆಳೀಲಿಕ್ಕಾಗೋದಿಲ್ಲ. ಅವರು ಹೊರಗಡೆ ಕಳಿಸೋದೇನು? ಉಪ್ಪು. ಹೀಗಾಗಿ ಅವರಿಗೆ ಅವರದೇ ಆದಂತಹ ತರಕಾರಿ ಸಮುದ್ರದ ಒಳಗೆ ಲಭ್ಯ ಇರ್ತದೆ. ಅದಕ್ಕೆ ಸೀ ವೆಜಿಟೇಬಲ್ ಅಂತ ಕರೀತಾರೆ, ಮೀನ ಅಂತ ಅರ್ಥ. ಸೀ ವೆಜಿಟೇಬಲ್. ಅದಲ್ಲ, ಸಮುದ್ರವಾಗಿನ ವನಸ್ಪತಿ ಅಲ್ಲ, ಮೀನ. ಅದು ಅವರಿಗೆ ಧರ್ಮ. ನಮಗದು ಅಧರ್ಮ, ಅದು ಅವರಿಗೆ ಧರ್ಮ. ಇಲ್ಲಿ ನೋಡಿದ್ರೆ ಶರ್ಟು ಏನೂ ಹಾಕೋದಿಲ್ಲ, ಬರೀ ಒಂದು ಪಂಚೆ ಹೊತ್ಕೊಂಡು ಪೂಜೆ ಹೋಗ್ತಾರೆ. ಅಲ್ಲಿ ಹಿಮಾಲಯದಲ್ಲಿ ಕೋಟು, ಒಳಗೊಂದು ಕೋಟು, ಅದರೊಳಗೊಂದು ಸ್ವೆಟ್ರು, ಅದರೊಳಗೊಂದು ಹಾಕ್ಕೊಂಡು ದಪ್ಪ ಮಾಡ್ಕೊಂಡು ನೋಡಿಲ್ಲ ನೋಡ, ಎಲ್ಲ ಶಿಸ್ತಾಗಿ ಕಂಬಳಿ ಹೊತ್ಕೊಂಡು ಆಮೇಲೆ ಗರ್ಭಗುಡಿಗೆ ಹೋಗ್ತಾರೆ. ಹಂಗೆ ನಾವೇನಾದರೂ ಮಾಡಿದ್ರೆ ಸತ್ತ ಹೋಗ್ತೇವೆ ನಾವು. ಹಿಂಗೇನಾದರೂ ಅವರು ಮಾಡಿದ್ರೆ ಮರಗಟ್ಟೆ ಹೊಡ್ತಾರೆ ಅವರು. ಅಂದರೆ ದೇಶ ಬದಲಾದಂತೆ, ಕಾಲ ಬದಲಾದಂತೆ, ಸಮಾಜವು ಬದಲಾದಂತೆ, ಬದಲಾವಣೆಗೆ ಅವಕಾಶವಾದ ಧರ್ಮ ಮಾರ್ಗದರ್ಶನಗಳು ಬದಲಾಗ್ತವೆ. ಯಾವತ್ತೂ ನಾವು ನಿರ್ಣಯಿಸಬಾರ್ದು ಧರ್ಮ ಅನ್ಚೇಂಜಬಲ್ ಅಂತೇಳಿ. ಧರ್ಮ ಇಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಚೇಂಜ್. ಏಕೆಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ವಿಲ್ ನಾಟ್ ಮೇಕ್ ಧರ್ಮ. ಅದು ಎಷ್ಟು ಹಿತಕರವಾಗಿದೆ ಅದು ಧರ್ಮವನ್ನು ನಿರ್ಧಾರ ಮಾಡ್ತದೆ. ಹೀಗಾಗಿ ಇವನು ಅಧರ್ಮ ಅಂತ ಯಾವಾಗ ನಿರ್ಧಾರ ಮಾಡ್ತೀವಿ ಅಂತಂದರೆ, ಪ್ರತಿಷಿದ್ಧಾತ ದುಶ್ಚರಿತಾತ್. ದುಶ್ಚರಿತಾತ್ ಅಂದ್ರೇನು? ಪ್ರತಿಷಿದ್ಧಾತ್. ಪ್ರತಿಷಿದ್ಧ ಅಂದ್ರೇನು? ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ, ಆ ಸಮಾಜದಲ್ಲಿ, ಆ ಗುಂಪಿನಲ್ಲಿ, ಆ ವಾತಾವರಣದಲ್ಲಿ ಅವನು ಹಿತಕರವಾಗುವುದನ್ನು ಬಿಟ್ಟು ಅಹಿತಕರವಾಗುವುದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಹಿತಕರವಾಗುವುದನ್ನು ಅನುಸರಿಸ್ಕೊಂಡು ಹೋಗೋದಿಲ್ಲ. ಯಾವುದನ್ನು ಅನುಸರಿಸ್ತಾನೆ? ಅಹಿತಕರವಾದನ್ನು ಅನುಸರಿಸ್ತಾನೆ. ಅವನು ಹಾಗೆ ಅಹಿತಕರವಾದನ್ನು ಅನುಸರಿಸಿದಾಗ ಅವನಿಗೆ ಈ ಆತ್ಮಜ್ಞಾನ ಪ್ರಾಪ್ತಿ ಅಂದರೆ ಆಗೋದಿಲ್ಲ. ಇನ್ನು ಇದು ಅಹಿತಕರ ಅಂತ ಯಾರು ನಿರ್ಣಯ ಮಾಡಬೇಕು? ಶ್ರುತಿ ಸ್ಮೃತಿ ವಿಹಿತಾತ್. ಶ್ರುತಿಗಳು ಸ್ಮೃತಿಗಳು, ನಮಗೆ ಲಭ್ಯ ಇದ್ದಂಥ ಮಾರ್ಗದರ್ಶನಗಳು ಏನು ಅಂತಂದರೆ, ಪಾಪಕರ್ಮಣ, ನಾವು ಅವುಗಳನ್ನು ಬಿಟ್ಟುಕೊಡದೆ ಹೋದಲ್ಲಿ, ಮಾಡಬಾರದು ಅನ್ನುವುದನ್ನು ನಾವು ಬಿಟ್ಟುಕೊಡದೆ ಹೋದಲ್ಲಿ, ಮಾಡಬೇಕು ಅನ್ನುವುದನ್ನು ನಾವು ಅನುಸರಿಸದೇ ಹೋದಲ್ಲಿ, ಪಾಪಕರ್ಮಣ, ಅವೇ ಕರ್ಮಗಳು ಏನಾಗ್ಬಿಡ್ತವೆ? ಪಾಪಕರ್ಮ ಆಗ್ಬಿಡ್ತವೆ. ಬೆಂಕಿಯನ್ನು ಮುಟ್ಟಬಾರದು, ಓಕೆ, ಮುಟ್ಟೋದಿಲ್ಲ, ಇದು ಧರ್ಮ. ಬೆಂಕಿಯನ್ನು ಮುಟ್ಟಬಾರ್ದು, ಆದರೂ ನಾನು ಮುಟ್ಟುತ್ತೇನೆ. ಆಯಿತಾ? ಬೆಂಕಿ ಎರಡು ಥರ ಇದಿಲ್ಲ, ಪಾಪ ಬೆಂಕಿ ಪುಣ್ಯ ಬೆಂಕಿ ಅಂತ ಹೇಳಿರ್ತವನು. ಮತ್ತು ಬೆಂಕಿಯನ್ನು ಮುಟ್ಟಬೇಡ. ನಾ ಈ ಮ್ಯಾಂಡೇಟನ್ನು ಅನುಸರಿಸಿದರೆ ಏನಂತ ಅನುಸರಿಸಿದರೆ ಮುಟ್ಟೋದಿಲ್ಲಪ್ಪ, ಅದು ಹಿತ. ಈಗ ಮುಟ್ಟಬೇಡ ಅಂದದನ್ನು ನಾ ಮುಟ್ಟುತ್ತೇನೆ, ನನ್ನ ಕೈ ನನ್ನ ಬೆಂಕಿ ನೀ ಯಾವ ಕೇಳೋವ ಮುಟ್ಕೊಳಪ್ಪ. ಈಗ ಅದೇ ಬೆಂಕಿ ಹಿತ ಆಗಲಿಲ್ಲ, ಏನಾಯ್ತು ಈಗ ಅದು ಅಹಿತವಾಯಿತು. ಹೀಗಾಗಿ ಪಾಪಕರ್ಮಗಳು ಬೇರೆ ಪುಣ್ಯಕರ್ಮಗಳು ಅಂತ ಬೇರೆ ಬೇರೆ ಇಲ್ಲ. ಯಾವ ಕರ್ಮವನ್ನು ಮಾಡಬೇಡ ಅಂತ ಹೇಳ್ತಾರೋ ಆ ಕರ್ಮವನ್ನು ನಾನು ಮಾಡಿದರೆ ಪಾಪ, ಯಾವ ಕರ್ಮಗಳನ್ನು ಮಾಡಬೇಡ ಅಂತ ಹೇಳಿದ್ದಾರೋ ಆ ಕರ್ಮಗಳನ್ನು ಮಾಡದೇ ಹೋದರೆ ಪುಣ್ಯ. ಪಾಪಕರ್ಮ ಬೇರೆ ಪುಣ್ಯಕರ್ಮ ಬೇರೆ ಅಂತ ಎರಡು ಮೂರು ಕರ್ಮಗಳಿಲ್ಲ. ಆದ್ದರಿಂದ ಇವನೇನಂತನಿಗೆ ಪಾಪಕರ್ಮಗಳಿಂದ ಇವನು ಇನ್ನೂ ನಿವೃತ್ತ ಆಗದೆ ಹೋದರೆ ಉಪರತಃ ಶಬ್ದ ಇದೆ ಅಲ್ಲಿ, ಹೌದಾ? ಅನುಪರತಃ ಶಬ್ದ ಯಾವುದು? ಉಪರತಃ. ನ ಉಪರತಃ ಅನುಪರತಃ, ಇವನು ನಿವೃತ್ತನಾಗಿಲ್ಲ ಅವುಗಳಿಂದ, ಇನ್ನೂ ಇವನು ನಿವೃತ್ತನಾಗಿಲ್ಲ. ಇವನಿಗೆ ಆತ್ಮಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಅರ್ಥಾತ್ ಇಷ್ಟೇ ತಾತ್ಪರ್ಯ. ಏನು? ಶಾಸ್ತ್ರವು ನಮಗೆ, ಸಂಪ್ರದಾಯವು ನಮಗೆ, ನಮ್ಮ ನಮ್ಮ ದೇಶ ಕಾಲ ಪರಿಸ್ಥಿತಿ ಅನುಸರಿಸಿ ನಮಗೆ, ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಇಂಥ ಮಾತನ್ನು ಯಾರೂ ಹೇಳಿಲ್ಲ. ಮೋದಿ ಹೇಳಿದೊಂದು ಮಾತನ್ನು ನಾನು ಇಲ್ಲಿ ಕೋಟ್ ಮಾಡ್ತೇನೆ. ಭಾರತ ದೇಶದ ಧರ್ಮ ಯಾವುದು? ನಮ್ಮ ದೇಶದ ಧರ್ಮ ಯಾವುದು? ಅವರ ಮೊದಲನೇ ಸ್ಪೀಚಿಂದ ಹೇಳಿದರು, ಅವರು ನಮ್ಮ ಸಂವಿಧಾನವೇ ನಮಗಿರುವ ಧರ್ಮ, ಸಂವಿಧಾನವೇ ನಮ್ಮ ಧರ್ಮ. ಪ್ರತಿಯೊಬ್ಬರೂ ಸಂವಿಧಾನವನ್ನು ಏನು ಮಾಡಬೇಕು? ಗೌರವಿಸಬೇಕು, ಅನುಸರಿಸಬೇಕು. ಅದು ಹಳ್ಳಿಯ ಟ್ರಾಫಿಕ್ ರೂಲ್ಸ್ ಇರಲಿ, ಅದು ಪಟ್ಟಣದ ಟ್ರಾಫಿಕ್ ರೂಲ್ಸ್ ಇರಲಿ, ಅದು ಜಿಲ್ಲೆಯ ಟ್ರಾಫಿಕ್ ರೂಲ್ಸ್ ಇರಲಿ, ಅದು ರಾಜಧಾನಿಯ ಟ್ರಾಫಿಕ್ ರೂಲ್ಸ್ ಇರಲಿ, ಅದು ಟ್ರಾಫಿಕ್ ರೂಲ್ ಇಸ್ ಅ ರೂಲ್, ಅದು ನಮ್ಮ ಸಂವಿಧಾನ, ಅದು ನಾವು ಅನುಸರಿಸಬೇಕು, ಅದು ನಮ್ಮ ಧರ್ಮ. ಯಾರು ಅನುಸರಿಸಬೇಕು? ಎಲ್ಲರೂ ಅನುಸರಿಸಬೇಕು. ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಧರ್ಮವನ್ನು ಅನುಸರಿಸಬೇಕು. ಹಾಗೆ ಧರ್ಮ ಅಂದರೆ ಹಾಗಿರ್ತದೆ. ಪ್ರತಿಯೊಬ್ಬರು, ರಾಜ, ಪ್ರಜಾ, ಮುಖ್ಯದವರು, ತಂದೆ, ತಾಯಿ, ಅಣ್ಣ, ತಮ್ಮ, ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮ ತಾವು ಅನುಸರಿಸಬೇಕು. ನಾವು ಧರ್ಮ ಅನುಸರಿಸೋಕ್ಕಿಂತ ಹೆಚ್ಚಿಗೆ ನಾವೇನು ಮಾಡ್ತೀವಿ ಅಂತಾರೆ, ಹಕ್ಕುಗಳನ್ನು ಸಾಧಿಸ್ತೀವಿ. ಧರ್ಮ ನಾವು ಯಾರೂ ಅನುಸರಿಸೋದಿಲ್ಲ, ಅದ್ರ ಬದಲು ನಾವು ಏನು ಸಾಧಿಸ್ತೀವಿ? ಹಕ್ಕು. ಸ್ವಾಮಿಯಾರು ನಂಗೇನು ಕೊಟ್ಟರು? ತಗ, ಹಕ್ಕು ಸಾಧಿಸೋದು. ಏನು ಅವ್ರು ಕೊಡಲಿ, ನಾವು ಆರಿಸ್ತಂದ್ವಿ ಎಮ್ ಎಲ್ ಎ, ನಮಗೇನು ಕೊಟ್ಟ ಅವ್ನು ಕೊಡಲಿ ಅಂದರೆ ಅವರು ಕೇಳ್ಕೊಂಡು ಬಂದು ಚಂದಿದೆ. ಅವರವರು ಅವರವರ ಧರ್ಮ ಅನುಕರಣೆಯನ್ನು ಮರೆತಾಗ ಅದು ಇನ್ನೊಬ್ಬರ ಹಕ್ಕಾಗಿ ಪರಿವರ್ತನೆ ಆಗ್ತದೆ. ಎಲ್ಲರೂ ಧರ್ಮವನ್ನು ಮರೆತಿದ್ದರಿಂದಾಗಿ ಎಲ್ಲರೂ ಏನು ಸಾಧಿಸ್ತಾರೆ? ಹಕ್ಕು ಸಾಧಿಸ್ತಾರೆ. ಸೊಸೆ ಮೇಲೆ ಅತ್ತೆ ಹಕ್ಕು, ಅತ್ತೆ ಮೇಲೆ ಸೊಸೆ ಹಕ್ಕು, ಗಂಡನ ಮೇಲೆ ಹೆಂಡತಿ ಹಕ್ಕು, ಹೆಂಡತಿಯ ಮೇಲೆ ಗಂಡನ ಹಕ್ಕು, ತಂದೆ ತಾಯಿಗಳ ಮೇಲೆ ಮಕ್ಕಳ ಹಕ್ಕು, ಮಕ್ಕಳ ಮೇಲೆ ತಂದೆ ತಾಯಿಗಳ ಹಕ್ಕು. ನಾ ಕಲಿಸಿಲ್ಲೇನು, ಓದಿಸಿಲ್ಲೇನು, ನೀ ಹಿಂಗೆ ನಡ್ಕೊ, ನಮಗಿಂತಲ್ಲೇ ಇಡು, ನಮಗೆ ಹೀಗೆ ಮಾಡು, ಹಿಂಗೆ ಮಾಡೋದು ನಿನ್ನ ಧರ್ಮ. ಮತ್ತು ಧರ್ಮ ಧರ್ಮ ಬೇರೆ ಹಾಕ್ತಾರೆ ಮತ್ತದ್ರು. ನಾನು ನನ್ನ ಧರ್ಮವನ್ನು ಮರೆತಾಗ ನಾನು ಯಾರ ಸಂಬಂಧವಾಗಿ ಧರ್ಮವನ್ನು ಮರೆತಿದ್ದೇನೋ ಆ ವ್ಯಕ್ತಿಗೆ ನಾನು ಮರೆತ ಧರ್ಮಗಳೆಲ್ಲ ಹಕ್ಕಾಗಿ ಪರಿವರ್ತನೆ ಆಗ್ತವೆ. ಕಂಪನಿಯ ಯಜಮಾನ ತನ್ನ ಧರ್ಮವನ್ನು ಮರೆತಾಗ ಕಂಪನಿಯ ಕೆಲಸಗಾರರಿಗೆ ಏನಾಗ್ತದೆ ಹೇಳು? ಅವನು ಅನುಸರಿಸುವ ಧರ್ಮಗಳೆಲ್ಲ ಏನಾಗ್ತವೆ? ಹಕ್ಕಾಗ್ತವೆ. ಅಂದರೆ ಎಲ್ಲರೂ ಹಕ್ಕುಗಳನ್ನು ಸಾಧಿಸ್ತಾ ಇದ್ದಾರೆ, ಇದರರ್ಥ ಏನು? ಎಲ್ಲರೂ ಧರ್ಮವನ್ನ ಬಿಟ್ಟಿದ್ದಾರೆ. ಇದನ್ನು ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಶ್ರುತಿ ಸ್ಮೃತಿ ವಿಹಿತಾತ ಪಾಪಕರ್ಮಣಃ ಅವಿರತಃ ಇನ್ನೂ ನಿವೃತ್ತನಾಗದೇ ಇದ್ದವನು. ಮುಂದಿನ ವಾಕ್ಯ, ನಾಪಿ ಇಂದ್ರಿಯ ಲೌಲ್ಯಾತ್ ಅಶಾಂತ ಅನುಪರತಃ. ಇಂದ್ರಿಯ ಲೌಲ್ಯಾತ, ಇಂದ್ರಿಯ ಮತ್ತು ವಿಷಯಗಳಲ್ಲಿ ಲೂಲಾಡ್ತಾ ಇದ್ದರಿಂದಾಗಿ ಅಶಾಂತನಾಗಿದ್ದಾನೆ. ಇವನಿಗೆ ಇದು ಪ್ರಾಪ್ತಿಯಾಗೋದಿಲ್ಲ. ಇವನು ಇಂದ್ರಿಯ ಲೌಲ್ಯಾತ, ಲೌಲ್ಯಾತ ಅಂದರೆ ಲೋಲ, ಹೊರಳಾಡುವುದು. ಇಂದ್ರಿಯ ಮತ್ತು ವಿಷಯಗಳ ಸಂಬಂಧದಲ್ಲಿ ಯಾವತ್ತಿಗೂ ಹೊರಳಾಡ್ತಾ ಭೋಗದಲ್ಲಿ ಮುಳುಗಿ ಮುಳುಗಿ ಇಳ್ತಾ ಇದ್ದರಿಂದಾಗಿ ಅಶಾಂತ. ಇವನು ಹೇಗಿದ್ದಾನೆ? ಅಶಾಂತನಾಗಿದ್ದಾನೆ. ನಾಪಿ ಅಸಮಾಹಿತ ಅನೇಕ ಅನೇಕಾಗ್ರಮನ ವಿಕ್ಷಿಪ್ತ ಚಿತ್ತ. ನಾಪಿ ಅಸಮಾಹಿತ, ಏನ್ರೀ ಅಸಮಾಹಿತ ಅಂದರೆ ಅನೇಕಾಗ್ರಮನ ಮನಃ, ಮನಃ ಅನೇಕ ಅಗ್ರ, ಅನೇಕ ಗುರಿಗಳಲ್ಲಿ ಮನಸ್ಸು ಚಂಚಲಿತವಾಗಿ ಹೋಗಿರ್ತದೆ. ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಕೂತ್ರ ಸಮಾಧಾನ ಇಲ್ಲ, ಎದುರು ಸಮಾಧಾನ ಇಲ್ಲ. ಯಾಕೆ ಅಂತಾರೆ? ಮನಸ್ಸು ಸಮಾಧಾನ ಇಲ್ಲ. ಮನಸ್ಸು ಯಾಕೆ ಸಮಾಧಾನ ಇಲ್ಲ ಅಂದರೆ ಮನಸ್ಸಿನೊಳಗೆ ಏನೇನೋ ಗುರಿಗಳು, ಅದು ಬೇಕಂತಾನೆ, ಇದು ಬೇಕಂತಾನೆ, ಇನ್ನೊಂದು ಬೇಕಂತಾನೆ, ಮತ್ತೊಂದು ಬೇಕಂತ. ವಾ, ಅನೇಕಾಗ್ರಮನ. ಒಟ್ಟಾರೆ ತಾತ್ಪರ್ಯ ಏನು? ವಿಕ್ಷಿಪ್ತ ಚಿತ್ತ, ವಿಕ್ಷಿಪ್ತ ಚಿತ್ತ. ಇವನ ಚಿತ್ತ ಏನಾಗಿದೆ? ಇವನ ಮನಸ್ಸು, ಇವನ ಬುದ್ಧಿ, ಇವನ ಅಂತಃಕರಣ ಏನಾಗಿದೆ? ವಿಕ್ಷಿಪ್ತ, ಗಾಟ್ ಕನ್ಫ್ಯೂಸ್ಡ್, ಡೀಪ್ಲಿ ಕನ್ಫ್ಯೂಸ್ಡ್. ಏನು ಹೇಳ್ತಾರೆ? ದಿ ಮಾಸ್ಟರ್ ಆಫ್ ನನ್ ಅಂತ ಏನಾದ್ರೆ ಜಾಕ್ ಆಫ್ ಆಲ್ ಟ್ರೇಡ್ಸ್, ಮಾಸ್ಟರ್ ಆಫ್ ನನ್. ಸಮಾಧಾನ ಇರೋದು ನೋಡ್ರಿ. ವಿಕ್ಷಿಪ್ತ ಚಿತ್ತ ಯಥಾ ತಾಮಣಕರ, ಯಥಾ ತಾಮಣಕರ. ಎಲ್ಲನೂ ಮಾಡ್ತೇನೆ ಅಂತ, ಯಾವುದನ್ನು ಮಾಡಿದೆ. ಯಾಕೆ ಹಿಂಗಾಗ್ತದೆ, ಯಾಕೆ ಹಿಂಗಾಗ್ತದೆ? ಅದಕ್ಕೆ ನೆಲೆ ಅನ್ನೋದಿಲ್ಲಲ್ಲ. ಆ ಅಂತಃಕರಣಕ್ಕೆ ಯಾವಾಗೂ ಒಂದು ನೆಲೆ ಇರಬೇಕಾಗ್ತದೆ. ಅದಕ್ಕೆ ನಾವು ಹೇಳ್ತೀವಿ, ನಿನ್ನ ಮುಂದೆ ಏನಾಗ್ತೀಯಪ್ಪ, ಒಂದು ಗುರಿ ಇಟ್ಕೋ ಅಂತ ಹೇಳ್ತೀವಿ. ಗುರಿನೇ ಇಲ್ಲ ಅವಾಗ ವಿಕ್ಷಿಪ್ತ ಚಿತ್ತ. ಹೌದು, ವಿಕ್ಷಿಪ್ತ ಚಿತ್ತ ಅದು. ಅಸಮಾಹಿತ ಅನೇಕಾಗ್ರಮನ ವಿಕ್ಷಿಪ್ತ ಚಿತ್ತ. ಸಮಾಹಿತ ಚಿತ್ತೋಪಿ ಸನ್ನ ಸಮಾಧಾನ ಫಲಾರ್ಥಿತ್ವಾತ್ ನಾಪಿ ಅಶಾಂತ ಮಾನಸ ವ್ಯಾಪೃತ ಚಿತ್ತ. ಇವನು ಹಾಗಾದ್ರೆ ಯಾರಿಗೆ ಪ್ರಾಪ್ತಿಯಾಗ್ತದೆ ಹೇಳ್ತಾರೆ? ಸಮಾಹಿತ ಚಿತ್ತ ಅಪಿ, ಸಮಾಧಾನವನ್ನು ಹೊಂದಿದಂತಹ ಅಂತಃಕರಣವುಳ್ಳವನಾಗಿ ಸನ್ನ ಸಮಾಧಾನ ಫಲ ಅರ್ಥಿತ್ವಾತ ನಾಪಿ ಅರ್ಥಿತ್ವಾತ್. ಅವನು ಸಮಾಧಾನವಾಗಿ ಇರಬೇಕು ಅನ್ನೋ ಫಲವನ್ನು ಬಯಸಬಾರ್ದು. ಏನಂತ ಹೇಳ್ತೇನೆ ಲಾಜಿಕಲಿ ಏನಾಗ್ತದೆ. ಇವನು ಸಮಾಧಾನದ ಇದ್ದಾನೆ, ಇವನಿಗೆ ಶಾಂತಿ ಸಮಾಧಾನ ಪ್ರಾಪ್ತಿಯಾಗಿದೆ. ಅದರಲ್ಲಿ ಅಭಿಮಾನಗೊಂಡು ಆ ಸಮಾಧಾನವನ್ನು ನಾನು ಹೊಂದಿದ್ದೇನೆ ಅನ್ನುವಂಥ ಅಭಿಮಾನವನ್ನು ಗೊಂಡು ನೋಡಿದ್ಯಾ ನಾ ಹೆಂಗೆ ಸಾಧಿಸಿದೆ, ಆ ಕ್ಷಣದಲ್ಲಿ ಅಸಮಾಧಾನ ಶುರು ಆಗ್ತದೆ. ಅಲ್ಲೇ ಸ್ಟಾರ್ಟ್ ಆಗ್ತದೆ, ಅಲ್ಲೇ ಇಮ್ಮಿಡಿಯೇಟ್ಲಿ. ಹೆಂಗೆ ನೋಡು, ಅವನಿಗೆ ಸಿಕ್ಕಿಲ್ಲ, ಇವನಿಗೆ ಸಿಕ್ಕಿಲ್ಲ, ಅವ್ರಿಗೆ ಹೆಂಗೆ ಸಿಗ್ತದೋ ಹೇಳಲ್ಲೇನೋ. ಇಂದ್ರಿಯ ಲೋಲಾಟದಲ್ಲಿ ಇದ್ದಾಗ ಅವ್ರಿಗೆ ಹೆಂಗೆ ಸಿಗ್ತದೆ? ನಾನೇನಿಲ್ಲ ನೋಡು, ಅವರೆಲ್ಲ ಹಂಗಿದ್ದಾರೆ, ಅದಕ್ಕವ್ರು ಸಿಕ್ಕಿಲ್ಲ, ರಾಗದ್ವೇಷ ಪ್ರಾರಂಭ ಆಯಿತು. ಅದಕ್ಕೆ ಹೇಳ್ತಾರೆ ಸಮಾಧಾನ ಫಲ ಅರ್ಥಿತ್ವ ನಾಪಿ ಅಶಾಂತ ಮಾನಸ ವ್ಯಾಪೃತ ಚಿತ್ತ. ಅಂದರೆ ನಾ ಅದನ್ನು ಕೂಡ ಬಯಸಬಾರದು. ಏನನ್ನು ಬಯಸಬಾರ್ದು? ನನಗೆ ಸಮಾಧಾನ ವೃತ್ತಿ ಬೇಕು, ಸಮಾಧಾನ ಸ್ಥಿತಿ ಬೇಕು ಅನ್ನುವ ಬಯಕೆಯೂ ನನಗಿರಬಾರದು. ಅಂಥ ಸ್ಥಿತಿಯಲ್ಲಿ ಇವನು ಸಮಾಧಾನ ಹೊಂದುತ್ತಾನೆ. ಪ್ರಜ್ಞಾನೇನ ಬ್ರಹ್ಮ ವಿಜ್ಞಾನೇನ ಏನಂ ಪ್ರಕೃತಂ ಆತ್ಮಾನಂ ಆಪ್ನುಯಾತ್. ಇಂಥವನು ಬ್ರಹ್ಮಜ್ಞಾನದಿಂದ ಈ ಆತ್ಮನನ್ನು ಹೊಂದುತ್ತಾನೆ. ಆ ಸದ್ಗುರುವಿನ ಅನುಗ್ರಹಕರವಾದ ಉಪದೇಶದಿಂದ, ತತ್ವಮಸಿ ಅನ್ನುವಂಥ ಮಹಾವಾಕ್ಯದ ಶ್ರವಣದಿಂದ, ಪ್ರಜ್ಞಾನೇನ ತನ್ನ ಸ್ವರೂಪವೇ ತಾನು ಜ್ಞಾನ ಸ್ವರೂಪನೇ ಇದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಇವನಿಗೆ ಆತ್ಮನು ಪ್ರಾಪ್ತನಾಗುತ್ತಾನೆ. ಯಹಾತು ದುಶ್ಚರಿತಾತ ವಿರತಃ ಇಂದ್ರಿಯ ಲೌಲ್ಯಾಚ್ಚ. ನೋಡ್ರಿ, ಲೌಲ್ಯಾತ ಚ ಯಹ ದುಶ್ಚರಿತಾತ ವಿರತಃ ಇಂದ್ರಿಯ ಲೌಲ್ಯಾತ್ ಚ ಸಮಾಹಿತ ಚಿತ್ತಃ ಸಮಾಧಾನ ಫಲಾದಪಿ ಉಪಶಾಂತ ಮಾನಸಶ್ಚ ಆಚಾರ್ಯವಾ. ಅರ್ಥ ಆಯ್ತಲ್ಲ, ಆ ಶಬ್ದ ತರದೆ ಹೋದರೆ ಅದಕ್ಕೇನು ಅರ್ಥನೇ ಇಲ್ಲ. ಆಚಾರ್ಯವಾನ್, ಆಚಾರ್ಯವಾನ್ ಪ್ರಜ್ಞಾನೇನ ಯಥೋಕ್ತಂ ಆತ್ಮಾನಂ ಪ್ರಾಪ್ನೋತಿ ಇತ್ಯರ್ಥಃ. ಅವನು ಆತ್ಮಜ್ಞಾನವನ್ನು ಹೊಂದುತ್ತಾನೆ. ಅವನು ಹೊಂದುತ್ತಾನೆ, ಇದು ಬಹಳ ಮುಖ್ಯ. ಅವನು ಅಂದರೆ ಯಾರು? ಈ ಪ್ರಕಾರವಾದ ಆತ್ಮಜ್ಞಾನವನ್ನು ಹೊಂದುತ್ತಾನೆ. ಯಾವ ಪ್ರಕಾರವಾದ ಆತ್ಮಜ್ಞಾನ? ತಾನೇ ಪ್ರಜ್ಞಾನನು, ತಾನು ಪ್ರಜ್ಞಾನ ಸ್ವರೂಪನೇ. ತನ್ನಿಂದ ಪ್ರಜ್ಞಾನ ಅಲ್ಲ, ಪ್ರಜ್ಞಾನದಿಂದ ತಾನಲ್ಲ, ತಾನು ಪ್ರಜ್ಞಾನ ಎರಡು ಬೇರೆ ಅಲ್ಲ, ತಾನು ತಾನು ಪ್ರಜ್ಞಾನವೇ ಅನ್ನುವ ಜ್ಞಾನವನ್ನು ಯಾರು ಹೊಂದುತ್ತಾರೋ, ಯಾರಪ್ಪ ಹೊಂದುತ್ತಾರೆ? ದುಶ್ಚರಿತಾತ ವಿರತಃ, ದುರಾಚಾರದಿಂದ ನಿವೃತ್ತನಾದವನು. ಮತ್ತು ಇಂದ್ರಿಯ ಲೌಲ್ಯಾತ, ಇಂದ್ರಿಯದಲ್ಲಿ ಹೊರಭೋಗದಲ್ಲಿ ಹೊರಳಾಡುವುದನ್ನು ಬಿಟ್ಟುಕೊಟ್ಟವನು. ಸಮಾಹಿತ ಚಿತ್ತಃ, ಮನಸ್ಸನ್ನು ಸಮಾಧಾನವನ್ನು ಇಟ್ಟುಕೊಂಡವನು. ಸಮಾಧಾನ ಫಲಾದಪಿ ಉಪಶಾಂತ ಮಾನಸಶ್ಚ, ನನಗೆ ಸಮಾಧಾನ ಬೇಕು ಅನ್ನುವ ಇಚ್ಛೆಯನ್ನು ಶಾಂತ ಮಾಡಿಕೊಂಡವನು ಯಾರೋ ಅವನು ಆಚಾರ್ಯವಾ. ಸದ್ಗುರುವನ್ನು ಹೊಂದಿದ್ದಾದರೆ, ಸದ್ಗುರು ಅಂದ್ರೇನೋ, ಮಹಾವಾಕ್ಯವನ್ನು ತಿಳಿಸಿಕೊಡುವಂತಹ ಆಚಾರ್ಯ. ತಿಳಿಸಿಕೊಡೋದು ಅಂದ್ರೇನು? ಪ್ರಮಾಣವನ್ನು ಪ್ರಯೋಗಿಸುವ ಕಲೆಯನ್ನು ಯಾವನು ಹೊಂದಿದ್ದಾನೋ ಅವನು ಆಚಾರ್ಯ ಅನ್ಸ್ಕೋತಾನೆ. ಅಂತಹ ಆಚಾರ್ಯನನ್ನು ಹೊಂದಿದ್ದಾದರೆ ಪ್ರಜ್ಞಾನೇನ ಯಥೋಕ್ತಮ ಆತ್ಮಾನಂ ಪ್ರಾಪ್ನೋತಿ. ಅಲ್ಲಿ ಆ ಪ್ರಜ್ಞಾನ ಸ್ಥಿತಿಯಲ್ಲಿ ತಾನೇ ಜ್ಞಪ್ತಿ, ತಾನು ಜ್ಞಾನಸ್ವರೂಪನೇ. ಸತ್ಯಂ ಜ್ಞಾನಂ ಅನಂತಂ, ಆ ಸ್ವರೂಪನೇ ನಾನು, ಅಂತಹ ಜ್ಞಾನವನ್ನು ಹೊಂದುತ್ತಾನೆ. ವೆರಿ ಬ್ಯೂಟಿಫುಲ್. ಇಷ್ಟು ಸಣ್ಣ ಶಬ್ದ ತಗೊಂಡು ಹೋಗ್ತದೆ, ವಿವರ ಮಾಡಿ ಮಾಡಿ ಮಾಡಿ ಮಾಡಿ ತೆಗೆದು ಹಾಕಿ ಸ್ವಚ್ಛ. ಅದೇ ಇದ್ರೊಳಗಿರೋ ಮಜ. ಅದಕ್ಕೆ ಭಾಷೆಗಳನ್ನ ಅಭ್ಯಾಸ ಮಾಡಬೇಕಲ್ಲ. ಉಪನ್ಯಾಸ ಪ್ರವಚನ ಕೇಳೋದು ಬೇರೆ, ಭಾಷೆಗಳನ್ನು ಅಧ್ಯಯನ ಮಾಡೋದು ಬೇರೆ. ಭಾಷೆ ಅಧ್ಯಯನದೊಳಗೆ ಏನಾಗ್ತದೆ ಅಂದರೆ, ಅದು ಪ್ರಾರಂಭ ಒಂದು ಯಾವುದೋ ಶಬ್ದದಿಂದ ಪ್ರಾರಂಭ ಮಾಡ್ತದೆ. ಆ ಶಬ್ದವನ್ನು ಹಿಂಜಿ ಹಿಂಜಿ ಹಿಂಜಿ ಒಳಗೆ ಹೋಗಿ ಒಳಗೆ ಹೋಗಿ ಒಳಗೆ ಹೋಗಿ ಏನು ಕಸಾನ ಇಲ್ಲಪ್ಪ ಅಂತ ತೆಗೆದವರು. ಪ್ರಯೋಗ ಆಗಿದ್ದೇನು ನಿಜ, ಆದರೆ ಶಬ್ದಗಳು ಏನಾಗ್ಬಿಡ್ತವೆ, ಎಲ್ಲವೂ ಹೊರಟೋಗ್ಬಿಡೋದು. ಈ ಹೊಲದಾಗಿನ ಕಳೆ ಕಿತ್ತಿದೆ, ಇವು ಪ್ರಯೋಗ ಹೆಂಗಿರ್ತಂದರೆ ಇವು ಕಳೆ ಕಿತ್ಕೋತ ಹೋಗ್ತವೆ. ಸಂಶಯ ಸಂದೇಹ ಪ್ರಶ್ನೆ ಅದು ಇದು ತೆಗೆದು ತೆಗೆದು ತೆಗೆದು ಸ್ವಚ್ಛಗಳು ಎಷ್ಟು ಚಂದ ಅನ್ನಿಸ್ತದೆ ಹಾಗೆ ಇದು ಕೂಡ ಒಂಥರ ಹಗುರ ಅನಿಸ್ಬಿಡ್ತು. ಓಂ ತತ್ಸತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.